ತವ ಕಥಾಮೃತಂ ತಾಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರ ಬಳಿಗೆ ಕೆಲವು ಬಂಗಾಳಿ ಬಾಬುಗಳು ಬಂದು ಕುಳಿತುಕೊಂಡು ಅವರ ದರ್ಶನವನ್ನು ಪಡೆಯೋದಕ್ಕೆ ಅವರ ಮಾತನ್ನು ಕೇಳೋದಕ್ಕೆ ಕಾತರರಾಗಿದ್ದರೆ, ಶ್ರೀರಾಮಕೃಷ್ಣರು ಅಲ್ಲಿ ಕೇಳ್ತಾರಲ್ಲ, ಅಚಲಾನಂದನಲ್ಲಿ ಅಚಲಾನಂದ ಮತ್ತು ಆತನ ಶಿಷ್ಯರ ಭಾವವೇ ಬೇರೆ, ನನ್ನದು ಮಾತ್ರ ಸಂತಾನ ಭಾವ ಅಂತ ಹೇಳಿದ್ರಲ್ಲ. ಶ್ರೀರಾಮಕೃಷ್ಣರು ಹೀಗೆ ಹೇಳಿದಾಗ ಬಂಗಾಳಿ ಬಾಬುಗಳು ಯಾವ ಮಾತನ್ನು ಆಡದೆ ಸುಮ್ಮನೆ ಕುಳಿತುಕೊಂಡಿದ್ದಾರೆ. ಹೌದು ಹೌದು ಅಂತ ಒಪ್ಪಿಕೊಳ್ಳೋದು ಬೇಡವೇ? ಒಪ್ಪಿಕೊಳ್ಳೋದಕ್ಕೆ ಅವರಿಗೆ ಒಪ್ಪಿಗೆ ಇಲ್ಲ. ಯಾಕೆ ಅಂತಂದ್ರೆ ಆ ತಂತ್ರ ಸಾಧನೆಯ ವಿಷಯದಲ್ಲಿ ಅವರಿಗೆ ವಿಶೇಷ ಆಸಕ್ತಿ, ಆದ್ರಿಂದ ಸುಮ್ಮನಿದ್ರಂತೆ. ಈಗ ಶ್ರೀರಾಮಕೃಷ್ಣ ಮುಂದುವರಿಸ್ತಾರೆ, ನನ್ನದು ಸಂತಾನ ಭಾವ. ಅಚಲಾನಂದ ಆಗಾಗ ಇಲ್ಲಿಗೆ ಬಂದು ನಿರ್ತಿದ್ದ, ಕಾರಣವನ್ನು ಬಹಳವಾಗಿ ಕುಡಿತಾ ಇದ್ದ. ಕಾರಣ ಅಂತಂದ್ರೆ ಅದು ಟೆಕ್ನಿಕಲ್ ಟರ್ಮ್, ತಂತ್ರ ಸಾಧನೆಯಲ್ಲಿ ಕಾರಣ ಅಂತಂದ್ರೆ ಮದ್ಯ ಅಂತ ಅರ್ಥ. ಐದು ಮಕಾರಗಳು ಅವುಗಳ ಅರ್ಪಣೆ ಆಗಬೇಕು ಜಗನ್ಮಾತೆಗೆ, ಅದರೊಳಗೆ ಮದ್ಯ ಅಂತ ಹೇಳ್ತಕ್ಕಂಥದ್ದು ಒಂದು. ಇದನ್ನ ಭಗವತಿಗೆ ಅರ್ಪಣೆ ಮಾಡಿ ಪ್ರಸಾದ ರೂಪವಾಗಿ ಸ್ವೀಕರಿಸೋದು, ಅದು ಮದ್ಯ ಅಂತ ಕುಡಿಯೋದಲ್ಲ, ಪ್ರಸಾದ. ಹೀಗೂ ಒಂದುಂಟೆ. ಹಾಗಾದ್ರೆ ನಾವು ಅದೇ ರೀತಿಯಲ್ಲಿ ತಗೊಳ್ಳೋದಕ್ಕೆ ನಮ್ಮಿಂದೇನು ಅಭ್ಯಂತರವಿಲ್ಲ. ಆದರೆ ಪ್ರಸಾದವನ್ನು ಯಾವ ರೀತಿಯಲ್ಲಿ ತಗೊಳ್ಬೇಕು? ಸ್ವಲ್ಪ ತೀರ್ಥ ಅಷ್ಟು ರುಚಿಯಾಗಿರೋದಿಲ್ಲ, ಆದ್ರಿಂದ ಒಂದು ಸೌಟ್ನಲ್ಲೇ ಮುಗಿದೋಗುತ್ತೆ, ಒಂದು ಉದ್ಧರಣೆಯಲ್ಲೇ ಮುಗಿದೋಗ್ಬಿಡುತ್ತೆ. ಅದೇನಾದರೂ ರುಚಿಯಾಗಿರಲಿ, ಈ ಅಚಲಾನಂದರ ರೀತಿಲಿ ಘಟಘಟನೆ ಲೋಟಗಟ್ಟಲೆ ತೀರ್ಥ. ಇದೆಲ್ಲ ಪ್ರಸಾದ ಸ್ವೀಕಾರದ ಭಾವವನ್ನು ತೋರಿಸುವುದಿಲ್ಲ. ಆಶ್ರಮದಲ್ಲಿ ಮಹಾಪ್ರಸಾದ, ಸಾಮಾನ್ಯ ಪ್ರಸಾದ ಅಂತ ಎರಡು. ಸಾಮಾನ್ಯ ಪ್ರಸಾದ ದಿನ ಕೊಡ್ತಾ ಇದ್ದಾರಲ್ಲ, ಮಹಾಪ್ರಸಾದ ಅಂತ ಹೇಳಿದ್ರೆ ಊಟ. ಪ್ರಸಾದ ಅಂತೇಳಿ ಅದನ್ನೇ ಮಣಗಟ್ಟಲೆ ಹೊಡೆದು ಬಿಡ್ತು ಅಂತ ಹೇಳಿದ್ರೆ ಎಷ್ಟು ಹೆಚ್ಚು ಅಧಿಕಸ್ಯ ಅಧಿಕಂ ಫಲಂ ಅಂತ ಹೇಳಿದ್ದಾರೆ. ಆದ್ರಿಂದ ಅದು ಪ್ರಸಾದವಾಗುವುದಿಲ್ಲ, ಅದು ಪ್ರಸನ್ನತೆಯನ್ನು ಉಂಟು ಮಾಡುವುದಿಲ್ಲ, ಬದಲಾಗಿ ಬಗೆ ಬಗೆಯ ಕಾಯಿಲೆಗಳಿಗೆ ಕಾರಣವಾಗಿಬಿಡುತ್ತೆ. ಇಲ್ಲಿ ಆ ಮದ್ಯವನ್ನ ಅವನು ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡ್ತಾ ಇದ್ರೂ ಕೂಡ ಅದು ಇನ್ನಷ್ಟು ಮತ್ತಷ್ಟು ಮತ್ತು ಬರಸ್ಲಿ ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಹೆಚ್ಚಿನ ಪ್ರಮಾಣದಿಂದ ಅವನು ಸ್ವೀಕರಿಸ್ತಾ ಇದ್ದ. ಚಟವಾಗಿತ್ತು ಅವನಿಗೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ಬಗೆಯ ಭಾವ ನನ್ನದಲ್ಲ, ನನ್ನದು ಸಂತಾನ ಭಾವ ಅಂತ ಅನ್ನೋದನ್ನು ಕೇಳಿ ಆ ಅಚಲಾನಂದ ತನ್ನದೇ ಸರಿ ಅಂತ ಹಠ ತೊಡಲಾರಂಭಿಸಿದ, ಒತ್ತಿ ಒತ್ತಿ ಹೇಳಲಾರಂಭಿಸಿದ. ಹೆಂಗಸಿನೊಡನೆ ವೀರಭಾವ ಸಾಧನೆ ಮಾಡೋದನ್ನ ನೀವು ಯಾಕೆ ಒಪ್ಪುತ್ತಿಲ್ಲ? ಶಿವನ ಬರವಣಿಗೆಗೆ ನೀವು ಮನ್ನಣೆ ಕೊಡೋದಿಲ್ಲ ಅಂತ ಹೇಳಿದ್ದಂತೆ. ತಂತ್ರ ಸಾಧನೆ ಅದು ಪ್ರಣೀತವಾದದ್ದು ಸಾಕ್ಷಾತ್ ಶಿವನಿಂದ. ಪಾರ್ವತೀ ದೇವಿಗೆ ಅದನ್ನ ವರ್ಣಿಸ್ತಾ ವರ್ಣಿಸ್ತಾ ಆ ತಂತ್ರ ಸಾಧನೆಯ ಸೂಕ್ಷ್ಮಾಂಶಗಳೆಲ್ಲ ಅಲ್ಲಿ ಬರುತ್ತವೆ. ಸ್ವಯಂ ಶಿವ ಭಗವಂತನೇ ವರ್ಣಿಸಿದ್ದು ಅಂತ ಇಲ್ಲಿ ಅಚಲಾನಂದ ನೆನಪಿಸಿಕೊಡ್ತಾ ಇದ್ದಾನೆ. ಶಿವನ ಬರವಣಿಗೆಗೆ ನೀವು ಮನ್ನಣೆ ಕೊಡೋದಿಲ್ಲ. ಆತ ತಂತ್ರಶಾಸ್ತ್ರವನ್ನು ಸ್ವಂತ ಹತ್ತಿರದಿಂದ ಬರೆದಿದ್ದಾನೆ. ಅದರಲ್ಲಿ ಎಲ್ಲ ವಿಧದ ಸಾಧನೆಗಳನ್ನು ನಿರೂಪಿಸಿದ್ದಾನೆ. ವೀರಭಾವದ ಸಾಧನೆಯೂ ಅದರಲ್ಲಿ ಇದೆ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನು ಆತನಿಗೆ ಹೇಳಿದೆ, ನನಗದೆಲ್ಲ ಗೊತ್ತಿಲ್ಲ, ನನಗಿವೆಲ್ಲ ಸ್ವಲ್ಪವೂ ರುಚಿಸುತ್ತಿಲ್ಲ, ನನ್ನದು ಸಂತಾನ ಭಾವ. ಶ್ರೀರಾಮಕೃಷ್ಣರು ಇಂದಿನ ಯುಗಕ್ಕೆ ಪರಮ ಪರಿಶುದ್ಧವಾದ ಆಧ್ಯಾತ್ಮಿಕ ಸಾಧನೆಯ ವಿಧಾನವನ್ನ ತಿಳಿಸುವುದಕ್ಕೋಸ್ಕರ ಬಂದಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಈ ಒಂದು ವಾಕ್ಯದಿಂದ ನಮಗೆ ಅರ್ಥವಾಗುತ್ತೆ. ಆಧ್ಯಾತ್ಮಿಕ ಜೀವನ ಅಂತ ಹೇಳ್ತಕ್ಕಂಥದ್ದು ಕಲಸು ಮೇಲೋಗ್ರ ಆಗಿ ಹೋಗ್ಬಿಟ್ಟಿದೆ. ಯಾವುದು ಸರಿ ಯಾವುದು ತಪ್ಪು ಅಂತ, ಅಥವಾ ಯಾವುದು ಶುದ್ಧ ಯಾವುದು ಅಶುದ್ಧ ಅಂತ ಹೇಳೋದು ಕಷ್ಟವಾಗಿಬಿಟ್ಟಿದೆ. ಎಲ್ಲರೂ ಆಧ್ಯಾತ್ಮಿಕತೆಯ ಹೆಸರನ್ನೇ ಉಪಯೋಗಿಸಿಕೊಂಡು ಮಾತನಾಡ್ತಾ ಇದ್ದಾರೆ. ಆಧ್ಯಾತ್ಮಿಕ ಸಾಧನೆ ಅಂತಲೇ ಅದನ್ನು ಕರೀತಾ ಇದ್ದಾರೆ. ಆದರೆ ಆಧ್ಯಾತ್ಮಿಕ ಸಾಧನೆಯ ಜೊತೆಯಲ್ಲಿ ಅವರ ಜೀವನ ಹೇಗೆ ನಡೀತಾ ಇದೆ? ಜೀವನದಲ್ಲಿ ಬೇರೆ ಬೇರೆ ಕಥೆಗಳು ಕೇಳ್ತಾ ಇವೆ. ಆ ಬಗೆಯ ಕಥೆಗಳು ಕೇಳೋದಕ್ಕೆ ಕಾರಣವೇನು? ಆಧ್ಯಾತ್ಮಿಕ ಜೀವನವನ್ನು ನಡೆಸಿದಂತಹ ವ್ಯಕ್ತಿ ಸ್ವಯಂ ಪರಮಾತ್ಮನೇ ಆಗಿ ಪ್ರಕಾಶಿಸಬೇಕು. ಪರಮಾತ್ಮನನ್ನು ಧ್ಯಾನ ಮಾಡಿದಂತಹ ವ್ಯಕ್ತಿ ಪರಮಾತ್ಮನೇ ಆಗಬೇಕು. ಅದರೊಳಗೆ ಬೇರೆ ಮಾತೇ ಇಲ್ಲ. ಆ ಪರಮಾತ್ಮ ಅಂದ್ರೆ ಯಾರವನು? ನಿತ್ಯ ಶುದ್ಧ ಬುದ್ಧ ಮುಕ್ತ ಪರಮ ಪರಿಶುದ್ಧ ಚೇತನ ಚೈತನ್ಯ ಮಂಗಳಕರ ವ್ಯಕ್ತಿತ್ವ. ಯಾವುದೇ ಬಗೆಯ ದ್ವೇಷಾಸೂಯೆಗಳು, ಯಾವುದೇ ಬಗೆಯ ಸ್ವಾರ್ಥಪರತೆ ಅಥವಾ ನೀಚ ಬುದ್ಧಿ ಇವು ಯಾವುದು ಕೂಡ ಅಲ್ಲಿರುವುದಕ್ಕೆ ಸಾಧ್ಯವಿಲ್ಲ. ಅಂಥದ್ದು ಒಂದು ವ್ಯಕ್ತವಾಗಬೇಕಾದ್ರೆ ಸಾಧನೆ ಅತ್ಯಂತ ಶುದ್ಧವಾದ ರೀತಿಯಲ್ಲಿ ಹೋಗಬೇಕಾಗತ್ತೆ. ಸಾಧಕ ತನ್ನ ವಿಷಯದಲ್ಲಿ ಅತ್ಯಂತ ಕಟುಕನೇ ಆಗಿರಬೇಕಾಗತ್ತೆ. ಪರರ ವಿಷಯದಲ್ಲಿ ಎಷ್ಟು ಕೋಮಲನಾಗಿದ್ದರೆ ಅಷ್ಟು ಒಳ್ಳೆಯದು. ಅವನು ಹೋದಂತಹ ದಾರಿ ಸರಿ ಇಲ್ಲ, ಇವನದು ಸರಿ ಇಲ್ಲ ಅಂತ ನಾವೇನಾದರೂ ಹೇಳ್ತು ಅಂತಂದ್ರೆ ಅವನಿಗಿಂತ ನಾವು ಕಡೆ ಆಗ್ಬಿಡ್ತೇವೆ. ನಮ್ಮ ಆಶ್ರಮದ ಬ್ರಹ್ಮಚಾರಿಗಳಿಗೆ ನಾನು ಭಗವದ್ಗೀತೆಯ ಬಗ್ಗೆ ಹೇಳ್ತಾ ಇದ್ರೆ ಇದೊಂದು ವಿಚಾರ ಬಂತಲ್ಲಿ ಆ ಹೇಳಿದಾಗ ಒಬ್ಬ ಹೊಸ ಬ್ರಹ್ಮಚಾರಿ ಈ ಮಾತನ್ನು ಹೇಳ್ಬಿಟ್ಟ. ನಾವೇನಾದರೂ ಇತರರು ಹಾಗೆ ಹೀಗೆ ಅಂಥೇಳಿ ನಾವು ದೋಷಾರೋಪಣೆ ಮಾಡೋದಕ್ಕೊರಟ್ರಿ, ಅವ್ರನ್ನ ಕಳಪೆ ಅಂತ ಹೊರಡಕ್ಕೊರಟ್ರೆ ಹೇಳೋದಕ್ಕೊರಟ್ರೆ ಅವರಿಗಿಂತ ಕಳಪೆ ಆಗ್ಬಿಡ್ತೇವೆ ನಾವು ತಕ್ಷಣ ಅಂತ. ಹೊಸಬರು ಹಳಬರು ಅಂತ ಇಲ್ಲವೇ ಇಲ್ಲ. ಆಧ್ಯಾತ್ಮಿಕ ಜೀವನದಲ್ಲಿ ಸಂಸ್ಕಾರ ಜನ್ಮಾಂತರದ್ದು ಇರುತ್ತೆ. ಇರುವವರು ಇದೆ, ಇಲ್ದಿರುವವರು ಇಲ್ಲ. ಅವರು ಪಡೆದುಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಇಲ್ಲ ಅಂತ ಸುಮ್ಮನಿರೋದಲ್ಲ, ಪ್ರಯತ್ನ ಮಾಡಬೇಕು, ಅದನ್ನು ಪಡೆಯುವಂತಹ ಪ್ರಯತ್ನ ಮಾಡಬೇಕು. ಪರಮ ಪರಿಶುದ್ಧವಾದಂತಹ ಸ್ವರೂಪದ ಆಧ್ಯಾತ್ಮಿಕ ಸಾಧನೆ, ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಗಂಡುಗೆ ಸಂಬಂಧಪಟ್ಟಂತಹ ಧನ ಕನಕಗಳಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಪರಿಶುದ್ಧತೆ. ಇಲ್ಲಿ ತಂತ್ರ ಸಾಧನೆಯಲ್ಲಿ ನಾವು ಹಿಂದೆ ನೋಡಿದಂತೆ ಬಂಗಾಳದಲ್ಲಿ ಅದು ಪ್ರಚಂಡವಾಗಿ ಹಬ್ಬಿಕೊಂಡಿದೆ. ಅತ್ಯಂತ ಸ್ವಾರಸ್ಯಮಯವಾದಂತಹ ಸಾಧನೆ ಅಲ್ವಾ ಅದು? ಗಂಡು ಹೆಣ್ಣು ಸೇರಿಕೊಂಡು ಮಾಡತಕ್ಕಂತಹ ಸಾಧನೆ ಅಲ್ವೇ ಅದು? ಪಶುಭಾವ, ದೈಹಿಕ ಸಂಬಂಧದಿಂದ ಉಂಟಾಗತಕ್ಕಂಥ ಒಂದು ಬಗೆಯ ಸಾಧನೆ ಅದು. ನಾನು ಆವತ್ತೇ ಹೇಳಿದ್ದೆ ಅದು ಬೇಡ, ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ. ಇನ್ನೊಂದು ವೀರಭಾವ ಸಾಧನೆ, ಅದನ್ನು ಶ್ರೀರಾಮಕೃಷ್ಣರು ಮಾಡಿದ್ದಾರೆ. ಆ ಬ್ರಾಹ್ಮಣಿ ಭೈರವಿ ಬ್ರಾಹ್ಮಣಿ ಅವರಿಂದ ಮಾಡಿದ್ದಾಳೆ. ಪ್ರಾಯ ಪ್ರಬುದ್ಧಳಾದಂತಹ ಸುಂದರಿಯಾದಂತಹ ತರುಣಿಯವರುಗಳನ್ನ ಕರೆತಂದು ಪರಾಕಾಷ್ಠೆ, ಆ ಸಾಧನೆಯ ಪರಾಕಾಷ್ಠೆ ಏನು ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣರ ತೊಡೆಯ ಮೇಲೆ ಆ ಯುವತಿ, ನವ ಯೌವನದಿಂದ ಕೂಡಿದಂತಹ ಆ ಯುವತಿ ಕುಳಿತುಕೊಂಡಿರಬೇಕು. ಇವರು ಅವಳನ್ನು ಕುಳ್ಳಿರಿಸಿಕೊಳ್ಬೇಕು ಮತ್ತು ಜಪ ಮಾಡಬೇಕು. ಪಕ್ಕದಲ್ಲಿ ಅಷ್ಟು ದೂರದಲ್ಲಿ ಕುಳಿತಿದ್ರೆ ನಮ್ಗೆ ಅದರದೇ ಜಪ ಆಗಿಬಿಡುತ್ತೆ. ಇನ್ನು ಮೈಗೆ ಮೈ ತಗಲ್ಕೊಂಡಿತ್ತು ಅಂತ ಹೇಳಿದ್ರೆ ಕೇಳದೆ ಬೇಡಿ. ಇಲ್ಲಿ ತೊಡೆ ಮೇಲೆ ಕುಳಿತುಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸುಮ್ಮನೆ ತೊಡೆ ಮೇಲೆ ಕುಳಿತುಕೊಂಡು ಜಪ ಮಾಡಿದ್ರಂತೆ ಅಂತ ಅಷ್ಟೇ ಹೇಳಿದ್ರೆ ಯಾರಿಗೆ ಏನ್ ಅರ್ಥ ಆಗುತ್ತೆ? ಅದರ ತೀವ್ರತೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಜಗನ್ಮಾತನ್ನ ನಾನು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡೆ, ಅಮ್ಮ ಇದೊಂದು ಅಗ್ನಿ ಪರೀಕ್ಷೆ ಕಾಪಾಡಬೇಕು ಅಂತ ಹೇಳಿ ಜಪ ಮಾಡ್ತಾ ಮಾಡ್ತಾ ಮಾಡ್ತಾ ಅವರೇನು ಬಹಳ ಬೇಗ ಸಮಾಧಿಗೆ ಏರ್ತಕ್ಕಂಥವರಾದ್ರಿಂದ ಅವರ ವಿಷಯದಲ್ಲಿ ಸುಲಭ ಆಯ್ತು. ಆ ಅಗ್ನಿ ಪರೀಕ್ಷೆಯಲ್ಲಿ ಅವ್ರು ಗೆದ್ರು. ಅದು ವೀರಭಾವದ ಸಾಧನೆಗೆ ಒಂದು ಮುಖ, ಇನ್ನೊಂದು ದೈವೀ ಭಾವದ ಸಾಧನೆ ಇದೆ. ಪಶುಭಾವ, ವೀರಭಾವ, ದೈವೀ ಭಾವ, ಅಲ್ಲಿ ಆತ್ಮದೃಷ್ಟಿಯಿಂದ ಸಾಧನೆ. ಸ್ತ್ರೀ ಇದ್ರೂ ಕೂಡ ಅದು ಒಳಗಡೆ ಇರತಕ್ಕಂತಹ ದಿವ್ಯತೆಯನ್ನ ಮಾತ್ರವೇ ಭಾವಿಸಿಕೊಂಡು ಶರೀರ ಸಂಪರ್ಕ ಕಿಂಚಿತ್ತೂ ಇಲ್ಲದೇನೇನೆ ಮಾಡತಕ್ಕಂತಹ ಸಾಧನೆ. ಇದಕ್ಕೆ ಹೃನ್ಮನಗಳೊಂದಿಗೆ ಶರೀರ ಪರಮ ಪರಿಶುದ್ಧವಾಗಿರಬೇಕಾಗುತ್ತದೆ. ಹುಟ್ಟಿದ ಮಗು ಎಷ್ಟು ಶುದ್ಧವಾಗಿರುತ್ತೋ ಅಷ್ಟು ಶುದ್ಧವಾಗಿರಬೇಕಾಗುತ್ತೆ. ಅಂತಹ ಒಂದು ಶುದ್ಧವಾದ ಆಧ್ಯಾತ್ಮಿಕ ಸ್ವರೂಪವನ್ನ ನಮ್ಮ ಮುಂದೆ ಇಡತಕ್ಕಂತಹದ್ದು ಈ ಅವತಾರದ ಮುಖ್ಯ ಉದ್ದೇಶ. ಶ್ರೀರಾಮಕೃಷ್ಣರ ಅವತಾರದ ಹಿಂದೆ ಮತ್ತು ಅವತಾರದ ಮುಂದೆ ಈಗ ನಾವು ಕಾಣ್ತಾ ಇದ್ದೇವೆ ಅಶ್ಲೀಲವಾದಂತಹ ಸಾಧನಾ ವಿಧಾನಗಳನ್ನ, ದುರ್ಮಾರ್ಗಕ್ಕೆ ಎಳೆಯತಕ್ಕಂತಹ ಸಾಧನಾ ವಿಧಾನಗಳನ್ನ, ಹೃನ್ಮನಗಳ ಶುದ್ಧಿಗೆ ವಿಶೇಷ ಗಮನವನ್ನು ಕೊಡದೇನೇನೆ ಇರತಕ್ಕಂತಹ ಸಾಧನೆಗಳನ್ನ ನಾವು ಬಹಳಷ್ಟು ನೋಡ್ತಾ ಇದ್ದೇವೆ. ಜನ ದಾರಿ ತಪ್ಪಿ ಗುರಿ ಸೇರದೆ ಒದ್ದಾಟಕ್ಕೆ ಸಿಕ್ಕಿ ಬಿಲವಿಲ ಅಂತ ಹೇಳ್ತಾ ಇದ್ದಾರೆ. ಇದು ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗ್ಲಿಕ್ಕೂ ಇದೆ. ಯಾಕೆ ಅಂತಂದ್ರೆ ಕಲಿಯುಗದ ಪ್ರಭಾವ ಅದು. ಆದರೆ ಈ ಒಂದು ಸಂದರ್ಭದಲ್ಲೇ ಯಾರಾದರೂ ಶುದ್ಧ ರೂಪದಿಂದ ಸಾಧನೆ ಮಾಡಿ ಆ ನಿತ್ಯ ಶುದ್ಧ ಬುದ್ಧ ಮುಕ್ತನಾದಂತಹ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಧನ್ಯರಾಗಬೇಕು ಅಂತ ಅಪೇಕ್ಷೆ ಇತ್ತು ಅಂತಂದ್ರೆ ಇದು ನನ್ನದು ಸಂತಾನ ಭವ ಅಂತಂದ್ರೆ, ನಾನು ಮಗು ಜಗನ್ಮಾತೆ ತಾಯಿ, ಜಗನ್ಮಾತೆಯೇ ತಾಯಿ ಅಂತ ಅನ್ನೋದ್ರೊಂದಿಗೆ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸ್ತ್ರೀ ಶರೀರ, ಪ್ರಾಣಿಗಳ ಸ್ತ್ರೀ ಶರೀರವೂ ಕೂಡ ಹೆಣ್ಣು ಪ್ರಾಣಿಯ ಶರೀರವೂ ಕೂಡ ಜಗನ್ಮಾತೆಯ ಪ್ರತೀಕ ಅಂತ ಹೇಳ್ತಕ್ಕಂಥ ಭಾವವನ್ನು ತಂದುಕೊಳ್ಬೇಕಾಗತ್ತೆ. ಹಾಗೇನೇ ಸ್ತ್ರೀ ಸಾಧಕರಾದ್ರೆ ಸಕಲ ಪುರುಷರನ್ನು ಕೂಡ ಅದೇ ಪರಮಾತ್ಮ ಚೈತನ್ಯ ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಹೋಗಬಹುದು. ಇಲ್ಲದ್ರೆ ಎಲ್ಲ ಗಂಡಸರನ್ನು ಕೂಡ ತಮ್ಮ ಮಕ್ಕಳು ಅಂತ ತಿಳಿಯಬಹುದು. ಅಂತೂ ಈ ಎಲ್ಲದರ ಮೂಲಕ, ಈ ಸಂತಾನ ಭಾವದ ಮೂಲಕ ನಾವು ಆ ಪರಮ ಪರಿಶುದ್ಧವಾದಂತಹ ಹೃದಯದ ಸ್ಥಿತಿಯನ್ನು ತಂದುಕೊಳ್ಳಬೇಕು ಅಂತ ಅನ್ನೋದನ್ನ ಸೂಚಿಸ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಇಲ್ಲಿ ಬಳಿಕ ಮುಂದುವರಿಸ್ತಾರೆ, ಅಚಲಾನಂದ ತನ್ನ ಮಕ್ಕಳು ಮರಿಗಳ ಯೋಗಕ್ಷೇಮ ನೋಡಿಕೊಳ್ತಿರ್ಲಿಲ್ಲ. ಆತ ನನಗೆ ಹೇಳ್ತಿದ್ದ, ಅವನ್ನೆಲ್ಲ ಭಗವಂತ ನೋಡಿಕೊಳ್ತಾನೆ, ಅವೆಲ್ಲ ಆತನ ಇಚ್ಛೆಯಂತೆ ಅಂದ. ನಾನು ಅದನ್ನು ಕೇಳಿ ಸುಮ್ಮನೆ ಇದ್ಬಿಟ್ಟೆ. ಆತ ಹೇಳಿದ್ರ ಸಂಬಂಧವಾಗಿ ನನಗೆ ಹೀಗೆ ಭಾವನೆ ಬಂತು, ಮಕ್ಕಳನ್ನ ಯಾರು ನೋಡ್ಕೋತಾರೆ, ಹೆಂಡತಿ ಮಕ್ಕಳನ್ನ ತ್ಯಜಿಸೋದು ಹಣ ಸಂಪಾದಿಸೋದಕ್ಕೆ ಬೇರೊಂದು ಮಾರ್ಗ ಆಗದೇ ಇರಲಿ. ಜನ ಭಾವಿಸಿಕೊಳ್ತಾರೆ ಈತ ಒಳ್ಳೆಯ ತ್ಯಾಗಿ ಪುರುಷ ಅಂತ. ಸದ್ವಿನಿಯೋಗಕ್ಕೆ ಹೆಚ್ಚಾಗಿ ಹಣ ತಂದುಕೊಡ್ತಾರೆ. ಈ ರೀತಿಯಾಗಿ ಹಣ ಕೈಯಲ್ಲಿ ಅಧಿಕವಾಗಿ ಶೇಖರವಾಗಿ ಬಿಡುತ್ತೆ. ಈ ಮಾತು ಎಷ್ಟೋ ಜನರಿಗೆ ಅರ್ಥವಾಗಿಲ್ಲ. ಶ್ರೀರಾಮಕೃಷ್ಣ ಈ ಮೂಲಕ ಏನು ಹೇಳ್ತಾ ಇದ್ದಾರೆ, ಅವನು ಮಕ್ಕಳು ಮರಿಗಳನ್ನೆಲ್ಲ ದೇವರಿಗೆ ಬಿಟ್ಟು, ಹೆಂಡ್ರು ಮಕ್ಕಳನ್ನೆಲ್ಲ ದೇವರು ನೋಡ್ಕೊಳ್ತಾನೆ ಅಂತ ಬಿಟ್ಟು ತಾನು ಆಧ್ಯಾತ್ಮಿಕ ಸಾಧನೆಯಲ್ಲಿ ಇರುವಂತೆ ತೋರಿಸಿಕೊಳ್ತಾ ಇದ್ದಾನೆ. ಇದನ್ನು ಕಂಡಂತಹ ಸಾಮಾನ್ಯ ಜನ, ಮುಗ್ಧ ಜನ, ಇವನೊಬ್ಬ ದೊಡ್ಡ ಸಾಧಕ ಅಂತ ತಿಳ್ಕೊಂಡು ಇವನಿಗೆ ಕಾಣಿಕೆ, ಇನ್ನೂ ಏನೇನೋ ವಸ್ತುಗಳನ್ನು ತಂದು ಅರ್ಪಣೆ ಮಾಡ್ತಾರೆ. ದಯವಿಟ್ಟು ನೀವು ಸ್ವೀಕರಿಸಿ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ. ಅವ್ರನ್ನು ದೇವರೇ ನೋಡ್ಕೊಳ್ಬೇಕು. ಅವನು ಅದನ್ನು ಹೇಳ್ತಾನೆ, ದೇವರು ಒಳ್ಳೆ ಮಾಡಲಿ ನಿಮಗೆ ಅಂತ. ಆಮೇಲೆ ಇಲ್ಲಿ ಸಂಗ್ರಹವಾದದನ್ನೆಲ್ಲ ಮಕ್ಕಳು ಮರಿಯನ್ನು ಕಾಪಾಡೋದಕ್ಕೆ ಉಪಯೋಗಿಸ್ಕೊಳ್ತಾನೆ ಅಂತ ಶ್ರೀರಾಮಕೃಷ್ಣ ಅಭಿಪ್ರಾಯ. ಈ ರೀತಿಯಲ್ಲಿ ಮದುವೆ ಮಾಡಿಕೊಂಡಂತವರು, ಮಕ್ಕಳು ಮರಿ ಉಳ್ಳಂತವರು, ಈ ಬಗೆಯಿಂದ ಸನ್ಯಾಸದ ಬಟ್ಟೆಯನ್ನು ಹಾಕಿಕೊಂಡು ಅವರೇನಾದರೂ ಸಾಧಕರಂತೆ ತೋರಿಸಿಕೊಂಡಾಗ ಅದರ ಅರ್ಥ ಏನಪ್ಪಾ ಅಂದ್ರೆ ಅದೊಂದು ಜೀವನದ ದಾರಿ ಅಂತ, ಸಂಪಾದನೆಗೆ ಅತ್ಯಂತ ಶ್ರೇಷ್ಠ ಮಾರ್ಗ ಅಂತ. ಈ ರೀತಿಯಲ್ಲಿ ಆಗದೆ ಇರಲಿ ಅಂತ ಶ್ರೀರಾಮಕೃಷ್ಣ ಇಲ್ಲಿ ಹೃದಯದಿಂದ ಭಾವಿಸ್ತಾ ಇದ್ದಾರೆ. ಇಲ್ಲಿ ಒಂದು ಸ್ವಾರಸ್ಯಕರವಾದ ಅಂಶವನ್ನು ನೀವು ಕಾಣಬಹುದು. ಅಚಲಾನಂದರು ಹೇಳಿದ್ರಲ್ಲ ಏನು ಅಂತ, ಮಕ್ಕಳು ಮರಿಗಳದ್ದೆಲ್ಲ ದೇವರು ನೋಡ್ಕೋತಾನೆ, ಅದೆಲ್ಲ ಅವನ ಇಚ್ಛೆ ಅಂತ. ಅದು ಆದದ್ದು ಯಾರಿಚ್ಛೆಯಿಂದ? ಆ ಮಕ್ಕಳು ಉತ್ಪತ್ತಿ ಆದ್ರಲ್ಲ ಅದನ್ನು ಕೂಡ ದೇವರೇ ನೋಡ್ಕೊಳ್ಬೇಕಾಗಿತ್ತು, ಇವನು ಯಾತಕ್ ಕೈ ಹಾಕಿದ ಅದಕ್ಕೆ? ಮದುವೆ ಮಾಡಿಕೊಳ್ಳೋ ಕೆಲಸಕ್ಕೆ ಇವನು ಯಾತಕ್ ಕೈ ಹಾಕಿದ? ಅದನ್ನು ಕೂಡ ದೇವರೇ ನೋಡ್ಕೊಳ್ಬಹುದಾಗಿತ್ತಲ್ಲ. ಮಾಡೋದೆಲ್ಲ ಮಾಡಿ ಉಳಿದದ್ದೆಲ್ಲ ಭಗವಂತನಿಗೆ, ಯಾವುದು ಕಷ್ಟವೋ ಅದೆಲ್ಲ ಭಗವಂತನಿಗೆ, ಯಾವುದು ತನ್ನ ಇಷ್ಟವೋ ಅದೆಲ್ಲ ತನಗೆ. ಇದಕ್ಕೆ ಅನುಕೂಲ ವೇದ ಅಂತ ಅಂದ್ರೆ ಇದೇನೆ. ಶ್ರೀರಾಮಕೃಷ್ಣ ಮುಂದುವರೆಸ್ತಾ ಹೇಳ್ತಾರೆ, ಮೊಕದ್ದಮೆಯಲ್ಲಿ ಗೆಲ್ಲೋದಕ್ಕೆ, ಹೆಚ್ಚಾಗಿ ಹಣ ಸಂಪಾದಿಸೋದಕ್ಕೆ, ಅಥವಾ ಬೇರೆಯವರಿಗೆ ವ್ಯಾಜ್ಯ ಗೆದ್ದುಕೊಡೋದಕ್ಕೆ, ಪ್ರಾಪಂಚಿಕ ವಸ್ತುಗಳನ್ನು ದೊರೆಸಿಕೊಡೋದಕ್ಕೆ ಸಾಧನೆಯಲ್ಲಿ ತೊಡಗದೆ, ಇದು ಅತ್ಯಂತ ಹೀನ ಬುದ್ಧಿಯುಳ್ಳವರ ವರ್ತನೆ. ಭಗವಂತನಿಗೆ ಸಂಬಂಧಪಟ್ಟಂತಹ ಸಾಧನೆಯನ್ನ ಹೆಚ್ಚಿನ ಜನರು ಯಾವ ದೃಷ್ಟಿ ಇಟ್ಕೊಂಡು ಮಾಡ್ತಾರೆ? ಒಂದನೇದಾಗಿ ಮೊಕದ್ದಮೆಯಲ್ಲಿ ಗೆಲ್ಲೋದಿಕ್ಕೆ, ಕೇಸ್ ನಲ್ಲಿ ಗೆಲ್ಲೋದಿಕ್ಕೆ. ಇನ್ನೊಂದು ಹೆಚ್ಚಾಗಿ ಹಣ ಬರಲಿ ಅಂತ ತಿರುಪತಿ ವೆಂಕಟರಮಣ. ಇನ್ನೊಂದು ಬೇರೆಯವರಿಗೆ ವ್ಯಾಜ್ಯ ಗೆದ್ದು ಕೊಡೋದಕ್ಕಾಗಿ. ಇನ್ನೊಂದು ಪ್ರಾಪಂಚಿಕ ವಸ್ತುಗಳನ್ನ, ಭೋಗಭಾಗ್ಯಗಳನ್ನ ಸಂಗ್ರಹಿಸುವುದಕ್ಕಾಗಿ. ಅಂದ್ರೆ ಸ್ವಾರ್ಥ ದೃಷ್ಟಿ ಇಟ್ಕೊಂಡು ಅಂತ. ಇದಕ್ಕೆ ಆಧ್ಯಾತ್ಮಿಕ ಸಾಧನೆ ತೊಡಗೋದೆ, ಇದು ಹೀನ ಬುದ್ಧಿ ಉಳ್ಳವರ ಲಕ್ಷಣ ಅಂತ ಹೇಳ್ತಾರೆ. ಇಲ್ಲಿ ರಾವಣ, ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇತ್ಯಾದಿ ರಾಕ್ಷಸರ ಗುಂಪನ್ನು ನೆನಪು ಮಾಡಿಕೊಳ್ಬಹುದು. ಅವರೆಲ್ಲರೂ ಭಯಂಕರವಾದಂತಹ ವ್ರತ ನಿಯಮಗಳನ್ನು, ತಪಸ್ಸನ್ನು ಆಚರಿಸಿದ್ರು. ಮೂರು ಲೋಕಗಳೇ ಸುಟ್ಟು ಹೋಗುವಂತಹ ತಪೋ ಶಕ್ತಿ ಅವರಲ್ಲಿ ಉತ್ಪನ್ನವಾಗಿತ್ತು ಅಂತ ಪುರಾಣ ಹೇಳುತ್ತೆ. ಆಗ ಚತುರ್ಮುಖ ಬ್ರಹ್ಮಾದಿ ದೇವತೆಗಳೇ ಹೋಗಿ, ನಿನಗೆ ಬೇಕಾದ ವರವನ್ನು ಕೊಡ್ತೇನಯ್ಯ, ಇಷ್ಟೊಂದು ತಪಸ್ಸು ಮಾಡಬೇಡ, ಜಗತ್ತು ಕಷ್ಟ ಗುರಿಯಾಗುತ್ತೆ ಅಂತ ಹೇಳುವಷ್ಟರ ಮಟ್ಟಿನ ತಪಸ್ಸು ನಡೆದಿತ್ತು, ಸಾಧನೆ ನಡೆದಿತ್ತು. ಆದರೆ ಆ ಸಾಧನೆಯ ಉದ್ದೇಶ ಏನು? ಲೋಕಕಂಟಕ, ಸ್ವಾರ್ಥ ಸಾಧನೆ. ಕೊನೆಗೆ ಅವರ ಗತಿ ಏನಾಯ್ತು ಅನ್ನೋದು ಈಗ ನಮಗೆ ಗೊತ್ತಾಗುತ್ತೆ. ಯಾಕೆ? ಅವ್ರನ್ನು ಬಂದು ವಿಷ್ಣು ಬಂದು ಸಂಹರಿಸಿದ ಮೇಲೆ ಗೊತ್ತಾಯ್ತು. ಅಲ್ಲಿಯವರೆಗೆ ಎಷ್ಟು ಜನ ಕಷ್ಟಪಟ್ಟರು, ಇವನು ಹೀಗೇ ಕಷ್ಟಪಟ್ಕೊಂಡೇ ಇರ್ತಾನೆ ಅಂತ ಕಾಣುತ್ತೆ. ನಮಗೆಲ್ಲ ಇನ್ನು ಏಳ್ಗತಿ ಇಲ್ಲ, ಅಂತ ಬಾಕಿ ಉಳಿದ ಜನ ಎಲ್ಲ ತಿಳಿದುಕೊಳ್ಳುವಂತಹ ಪರಿಸ್ಥಿತಿ ಅಂದಿನ ಕಾಲದಲ್ಲಿ. ಆದರೆ ಅದಕ್ಕೂ ಒಂದು ಅಂತ್ಯ ಬಂತು, ಭಯಂಕರವಾದ ಅಂತ್ಯ ಬಂತು. ಇವತ್ತಿಗೂ ಕೂಡ ಮೂರು ಲೋಕದ ಜನರು ಕೂಡ ಅದನ್ನು ಸ್ಮರಿಸಿಕೊಳ್ತಾ ಇದ್ದಾರೆ. ರಾವಣನಂತೆ ವರ್ತಿಸಿದ್ರೆ, ರಾವಣನಂತೆ ತಪಸ್ಸು ಮಾಡಿದ್ರೆ, ಹಿರಣ್ಯಕಶಿಪುವಿನಂತೆ ತಪಸ್ಸು ಮಾಡಿದ್ರೆ ಕೊನೆಗೆ ನಮಗೆ ಇದೇ ಗತಿ ಅಂತ. ದುಷ್ಟ ಸಂಕಲ್ಪವನ್ನು ಇಟ್ಟುಕೊಂಡು, ಸ್ವಾರ್ಥ ಸಂಕಲ್ಪವನ್ನು ಇಟ್ಟುಕೊಂಡು ಸಾಧನೆಯನ್ನು ಮಾಡಿದಾಗ ಅದು ಒಂದು ದಿನ ಅಡ್ಡ ಹೊಡೆಯುತ್ತೆ ಅಂತನ್ನೋದು ಶ್ರೀರಾಮಕೃಷ್ಣ ಮಾತಿನ ಅಭಿಪ್ರಾಯ. ಆದರೆ ಇಲ್ಲಿ ಒಂದು ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಮೊಕದ್ದಮೆಯಲ್ಲಿ ಗೆಲ್ಲೋದಕ್ಕೆ ಆಗಲಿ, ಹೆಚ್ಚು ಹಣ ಸಂಪಾದಿಸುವ ವಿಷಯದಲ್ಲಿ ಆಗಲಿ, ವ್ಯಾಜ್ಯಕ್ಕೆ ಇನ್ನೊಬ್ಬರಿಗೆ ಗೆದ್ದುಕೊಡುವ ವಿಷಯದಲ್ಲೇ ಆಗಲಿ, ಅಥವಾ ಪ್ರಾಪಂಚಿಕ ವಸ್ತುಗಳನ್ನು ದೊರೆಸಿಕೊಳ್ತಕ್ಕಂಥ ವಿಷಯದಲ್ಲೇ ಆಗಲಿ, ಭಗವಂತನ ಕೇಳೋದು ತಪ್ಪೇ ಅಂತ. ಒಂದು ಸಣ್ಣ ಘಟನೆ ಹೇಳ್ತೇನೆ, ಬಹುಶಃ ಮೂರನೇ ಅಧ್ಯಾಯದಲ್ಲಿ ನೀವು ಅದನ್ನು ಓದಿದ್ದೀರಿ. ಮಥುರಾನಾಥ ವಿಶ್ವಾಸ, ಶ್ರೀರಾಮಕೃಷ್ಣರ ಪರಮ ಭಕ್ತ, ಎಲ್ಲ ಬಗೆಯ ಸೇವೆಗೂ ಸದಾ ಸಿದ್ಧ. ಅಂತಹ ಭಕ್ತನಿಗೆ ಒಂದು ಆಪತ್ತು ಒದಗಿತು. ಅವನು ದೊಡ್ಡ ಜಮೀನ್ದಾರ, ಕೆಲಸಗಾರರ ಹಿಂಡು, ಹಾಗೆ ಅಲ್ಲೇ ಪಕ್ಕದಲ್ಲಿ ಇನ್ನೊಬ್ಬ ಜಮೀನ್ದಾರ, ಅವನಿಗೂ ಸಾಕಷ್ಟು ಕೆಲಸಗಾರರು. ಆ ತಂಡಕ್ಕೂ ಈ ಹಿಂಡಿಗೂ ಒಂದು ಸಣ್ಣ ಕಾರಣಕ್ಕಾಗಿ ವ್ಯಾಜ್ಯ ಹುಟ್ಟಿತು. ವ್ಯಾಜ್ಯ ಬಾಯಿಂದ ಬಾಯಿಗೆ, ಬಾಯಿಂದ ಮುಂದುವರೆದು ಕೈಯಿಂದ ಕೈಗೆ ಆಗಿ, ಈ ಮಥುರಾ ಬಾಬುವಿನ ಕೆಲಸಗಾರರಲ್ಲಿ ಒಬ್ಬ ಆ ಇನ್ನೊಬ್ಬ ಜಮೀನ್ದಾರರ ಕೆಲಸಗಾರರನ್ನ ಕತ್ತರಿಸಿಬಿಟ್ಟ. ಅವನು ಕೊಲೆ ಮಾಡಿದ್ದು ಸಾಬೀತಾಯಿತು. ಮಧುರಾನಾಥ ವಿಶ್ವಾಸ ಜೈಲಿಗೆ ಹೋಗಬೇಕೀಗ, ಯಾಕೆ ಮೊಕದ್ದಮೆ ಸಾಬೀತಾಗಿದೆ. ಏನ್ ಮಾಡಿದ್ರು ಬಿಡಿಸ್ಕೊಳ್ಳೋದು ಸಾಧ್ಯವಿಲ್ಲ. ಏನ್ ಮಾಡೋದು, ಮರ್ಯಾದೆ ಹೋಗುತ್ತೆ. ಶ್ರೀಮಂತರಿಗೆ ಅದೇ ದೊಡ್ಡ ಕಷ್ಟ, ಮರ್ಯಾದೆ. ಒಂದು ವೇಳೆ ಸಂಪಾದನೆ ಮಾಡಿದ ಹಣ ಎಲ್ಲವೂ ಕೂಡ ಖರ್ಚಾದರೂ ಕೂಡ ಅವರಿಗೇನು ಚಿಂತೆ ಇಲ್ಲ. ಮರ್ಯಾದೆ, ಸ್ಥಾನಮಾನ. ಓಡ್ ಬಂದ, ಶ್ರೀರಾಮಕೃಷ್ಣ ಕಾಲಿಗೆ ಬಿದ್ದ, ಅಪ್ಪ ನನ್ನನ್ನು ರಕ್ಷಣೆ ಮಾಡಬೇಕು. ಏನೋ ಹೀಗೆ ಅಂತ ಕತೆ ಹೇಳಿದ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಏನೋ ನೀನು ಒಂದಲ್ಲ ಒಂದು ಇಂಥದ್ದು ಮಾಡ್ಕೊಂಡು ಬಂದು ನನ್ನನ್ನು ಕಾಪಾಡು ಅಂತ ಹೇಳ್ತಿತ್ತು. ನೀನು ಕಷ್ಟ, ಅನ್ಯಾಯವಾದದ್ದನ್ನು ಗೆಲ್ಲಿಸಿಕೊಡಬೇಕಾಗಿದೆ ಈಗ ಶ್ರೀರಾಮಕೃಷ್ಣಿಗೆ. ನ್ಯಾಯವಾದದ್ದು ಗೆಲ್ಲಲಾರದಂತಹ ಪರಿಸ್ಥಿತಿ ಇವತ್ತು ಇದೆ. ಅಂತಹದ್ದನ್ನ ಗೆಲ್ಲುವುದಕ್ಕೆ ಭಗವತ್ ಸಹಾಯವನ್ನು ಪಡೆದ್ರೆ ಆಗಲಿ, ನಿನ್ನ ಕಡೆಗೆ ನ್ಯಾಯ ಇದೆ, ನೀನು ಗೆಲ್ತಿ ಹೋಗು ಅಂತ ಆಶೀರ್ವಾದ ಮಾಡಬಹುದು. ಆದರೆ ಇಲ್ಲಿ ಅನ್ಯಾಯ ನಡೆದಿದೆ ಇಲ್ಲಿ, ಆದರೆ ಗೆಲ್ಲಬೇಕಾಗಿದೆ. ಅದು ಹೇಗೋ ಸಾಧ್ಯ, ನಿನ್ನ ಕಡೆಯಿಂದ ತಪ್ಪಾಗಿದೆಯಲ್ಲ. ಇಲ್ಲ ಅಪ್ಪ, ಇದೊಂದ್ಸಲ ನೀವು ಖಂಡಿತ ನನ್ನನ್ನು ಕಾಪಾಡಬೇಕು ಅಂತ ಗೋಗರದು ಅತ್ತು ಕೇಳ್ಕೊಂಡಾಗ ಶ್ರೀರಾಮಕೃಷ್ಣರು ಭಾವಕ್ಕೇರಿ, ಆಗಲಿ ಜಗನ್ಮಾತೆ ಒಳ್ಳೇದು ಮಾಡಲಿ ಅಂತ ಕಳಿಸ್ತಾರೆ. ಅದು ಹೇಗೋ ಅವನಿಗೆ ಅನುಕೂಲಕರವಾದಂತಹ ತೀರ್ಪು ಸಿಕ್ಕಿತು, ಬಚಾವಾಗಿ ಬಂದ. ಇದಕ್ಕೇನು ಹೇಳ್ತೀರಿ? ದೇವರೂ ಕೂಡ ಉಭಯ ಸಂಕಟಕ್ಕೆ ಸಿಕ್ಕಿಕೊಳ್ತಕ್ಕಂಥ ಸಂದರ್ಭ ಬಂದ್ಬಿಡುತ್ತೆ. ಆದರೆ ಇದೆಲ್ಲ ಕೆಲವು ಅಪರೂಪದ ಘಟನೆಗಳು, ಸಾಮಾನ್ಯವಾಗಿ ಹಾಗೆ ಮಾಡಕೂಡುದು ಅಂತ ಹೇಳಿ ಹೋಗಿದ್ದಾರೆ ಶ್ರೀರಾಮಕೃಷ್ಣ. ಸಣ್ಣ ಪುಟ್ಟ ವಿಚಾರಗಳಲ್ಲೆಲ್ಲ ಆದರೂ ಕೂಡ ನಮ್ಮ ಈ ಅಭ್ಯುದಯ ನಿಶ್ರೇಯಸ ಅಂತ ಎರಡು ಶಬ್ದ ಇದೆ. ಲೌಕಿಕ ಪ್ರಗತಿಗೆ ಅಭ್ಯುದಯ ಅಂತ ಹೆಸರು, ಪಾರಮಾರ್ಥಿಕ ಪ್ರಗತಿಗೆ ನಿಶ್ರೇಯಸ ಅಂತ ಹೆಸರು. ಈ ಅಭ್ಯುದಯ ಅಂತ ಹೇಳ್ತಕ್ಕಂತಹದ್ದು ಸಾಮಾನ್ಯ ಜನರ ವಿಷಯದಲ್ಲಿ ಬೇಕಾಗುತ್ತೆ, ಎಲ್ಲರೂ ಸನ್ಯಾಸಿಗಳಲ್ಲ. ಆದ್ರಿಂದ ಅವರು ದೇವರನ್ನು ಕೇಳಬಹುದು ಅಂತ ಹೇಳುವುದಕ್ಕಿಂತ ಇಲ್ಲಿ ಶ್ರೀರಾಮಕೃಷ್ಣರು ಹೇಳಿದಂತೆ ಶುದ್ಧ ಸಂಕಲ್ಪವನ್ನೇ ಇಟ್ಟುಕೊಂಡು ಸಾಧನೆ ಮಾಡಿದಾಗ ಆ ಲೌಕಿಕ ಶ್ರೇಯಸ್ಸು ಕೂಡ, ಅಂತಂದ್ರೆ ನಿಶ್ರೇಯಸ್ಸು ಕೂಡ, ಲೌಕಿಕ ಅಭಿವೃದ್ಧಿಯೂ ಕೂಡ ತನ್ಮೂಲಕ ಆಗುತ್ತೆ. ಶ್ರೀರಾಮಕೃಷ್ಣ ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ. ರಾಜನನ್ನೇ ನೇರವಾಗಿ ಸ್ನೇಹ ಮಾಡಿಕೊಂಡಾಗ ಅವನ ರಾಜ್ಯ ಕೋಶಗಳಲ್ಲಿ ಏನೇನಿವೆಯೋ ಅದನ್ನೆಲ್ಲ ನೋಡೋದಿಕ್ಕೆ ಆಗಲಿ, ಅಲ್ಲಿರ್ತಕ್ಕಂತಹ ಕೆಲವು ಅಂಶಗಳನ್ನು ಪಡೆಯುವುದಕ್ಕೆ ಆಗಲಿ ಏನಾದರೂ ಕಷ್ಟ ಇದೆಯೇ, ರಾಜನೇ ಒದಗಿಸಿಕೊಡ್ತಾನೆ. ಯಾತಕ್ಕೆ ಅಂತಂದ್ರೆ ರಾಜನ ಸ್ನೇಹಿತ ಇವನು. ರಾಜನ ಸ್ನೇಹವನ್ನು ನೇರವಾಗಿ ನಾವು ಬೇರೆ ಯಾವುದೇ ಬಗೆಯ ಕಾಮನೆಗಳು ಇಲ್ಲದೆ ನೇನೆ ನೇರವಾಗಿ ನಿನ್ನನ್ನು ಕಂಡ ನನಗಿಷ್ಟ ಅಂತ ಅವನನ್ನು ನಾವು ಸಮೀಪಿಸಿದಾಗ ಅವನೆಲ್ಲ ಸಂಪತ್ತಿಗೂ ಕೂಡ ನಾವು ಬಾಧ್ಯಸ್ಥರಾಗ್ತೀವಿ ಅಂತನ್ನೋದಕ್ಕೆ ಒಂದು ಘಟನೆ, ಒಂದು ಸಣ್ಣ ಕಥೆಯನ್ನು ಕೂಡ ಹೇಳ್ತಾರೆ. ಒಬ್ಬನೊಬ್ಬ ಪ್ರತಿದಿನ ದರ್ಬಾರಿಗೆ ಹೋಗ್ತಾ ಇದ್ದ. ಬಹಳ ಜನ ದರ್ಬಾರಿಗೆ ಬರ್ತಾ ಇದ್ರು ತಮ್ಮ ತಮ್ಮ ಆಹಾವ ಅಲ್ಲನ್ನು ಹೇಳಿಕೊಳ್ಳೋದಕ್ಕೆ, ತಮ್ಮ ತಮ್ಮ ಸುಖ ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕೆ, ರಾಜನ ಹತ್ರ ಹೇಳಿಕೊಂಡು ಅದರ ಪರಿಹಾರವನ್ನು ಕೇಳೋದಿಕ್ಕೆ. ಆದರೆ ಈತ ಮಾತ್ರ ಪ್ರತಿದಿನ ಬರ್ತಾನೆ, ಒಂದು ಜಾಗದಲ್ಲಿ ಕುಳಿತುಕೊಳ್ತಾನೆ, ದರ್ಬಾರ ನೋಡ್ತಾನೆ, ರಾಜನನ್ನೇ ನೋಡ್ತಾನೆ. ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಜನ ಎಲ್ಲ ಹೋಗುವಾಗ ಇವನು ಕೂಡ ರಾಜನನ್ನೇ ನೋಡ್ಬಿಟ್ಟು ಹೊರಟೋಗ್ತಿರ್ತಾನೆ. ಹೀಗೆ ದಿನಗಟ್ಟಲೆ ನಡೀತಾ ಇದ್ರೆ ಒಂದ ಅನ್ನೋದು ದಿನ ಕೊನೆಯದಾಗಿ ಇವನು ಹೋಗ್ತಾ ಇದ್ರೆ ರಾಜ ಕರೀತಾನೆ. ಏನು ನೀನು ಪ್ರತಿದಿನ ಬರೋದನ್ನು ನಾನು ಕಾಣ್ತಾ ಇದ್ದೇನೆ, ಆದರೆ ಏನನ್ನೂ ಕೂಡ ನನ್ನ ಹತ್ರ ಕೇಳೋದಿಲ್ವಲ್ಲ, ಅದು ಬೇಕು ಇದು ಬೇಕು ಅಂತ ನೂರಾರು ಜನ ಕೇಳುವಂತೆ ನೀನೇನು ಕೇಳ್ತಾ ಇಲ್ವಲ್ಲ. ಅದಕ್ಕೆ ಅವನು ಹೇಳಿದ್ದಂತೆ, ರಾಜ ನಿನ್ನನ್ನು ನೋಡೋದಕ್ಕೆ ನನಗೆ ಬಹಳ ಇಷ್ಟ, ನೋಡಿ ನನಗೆ ಆನಂದ ಆಗುತ್ತೆ, ಅದಕ್ಕೋಸ್ಕರ ಬರ್ತಾ ಇದ್ದೇನೆ, ನೋಡ್ತೇನೆ ಹೊರಟೋಗ್ತಿರ್ತೇನೆ, ಇನ್ನೇನು ಬೇಡ, ನೀನು ಆನಂದವಾಗಿದ್ರೆ ಸಾಕು, ನನಗದೇ ಬೇಕಾದ್ದು. ನಿನ್ನ ಸಭೆ, ನಿನ್ನ ಸಮಾರಂಭ, ನಿನ್ನ ದರ್ಬಾರು ಎಲ್ಲ ಆನಂದಮಯವಾಗಿ ನಡ್ಕೊಂಡು ಹೋಗ್ತಾ ಇದೆ, ಅದನ್ನು ನೋಡಿದ್ರೆ ನನಗೆ ಆನಂದ. ರಾಜನಿಗೆ ಎಷ್ಟು ಸಂತೋಷವಾಯಿತು ಅಂತ ಹೇಳಿದ್ರೆ ಅತ್ಯಂತ ಬೆಲೆ ಬಾಳತಕ್ಕಂತಹ ತನ್ನ ಕೊರಳಲ್ಲಿ ಶೋಭಿಸತಕ್ಕಂತಹ ಮುತ್ತಿನ ಹಾರವನ್ನು ತೆಗೆದು ತಾನೇ ಅವನ ಕೊರಳಿಗೆ ಹಾಕಿದ್ದಂತೆ, ಬಹುಮಾನವಾಗಿ ಕೊಟ್ಟಂತೆ. ಈ ಮೂಲಕ ಶ್ರೀರಾಮಕೃಷ್ಣ ತಿಳಿಸ್ತಾ ಇದ್ದಾರೆ, ಎಲ್ಲ ರಾಜರಿಗೂ ರಾಜನಾದಂತಹ ಪರಮಾತ್ಮನನ್ನು ನೇರವಾಗಿ ನಾವು ಸೇವಿಸಿದ್ದೇ ಆಗಿದ್ದ ಪಕ್ಷದಲ್ಲಿ ಅವನಿಂದ ನಮಗೆ ನೇರವಾಗಿ ಎಲ್ಲವೂ ಬರುತ್ತದೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಇಲ್ಲಿ ಹೇಳಿದ್ದುಂಟು, ಸನ್ಯಾಸಿಗಳು ಭಿಕ್ಷೆ ಹೋದರೂ ಕೂಡ ಯಾರನ್ನು ಕೂಡ ಭವತಿ ಭಿಕ್ಷಾನ್ ದೇಹಿ ಅಂತ ಕೇಳುವಂತಹ ಕ್ರಮ ಅಲ್ಲ, ನಾರಾಯಣ ಹರಿ ಅಂತ ಕೇಳ್ತಕ್ಕಂತಹ ಕ್ರಮ ಅಂತ. ಅಲ್ಲಿ ಭಿಕ್ಷೆ ಕೊಟ್ಟರು ಕೂಡ ಆ ಜನ ಕೊಟ್ಟದ್ದಲ್ಲ, ಸಾಕ್ಷಾತ್ ನಾರಾಯಣ ಪ್ರೇರಣೆಯಿಂದ ನಾರಾಯಣನೇ ಅವರಿಂದ ಆ ಭಿಕ್ಷೆಯನ್ನು ಹಾಕಿದ ಅಂತ ಅರ್ಥ. ಭಗವಂತನನ್ನು ನೇರವಾಗಿ ನಾವು ಸಂಪರ್ಕದಲ್ಲಿ ಇಟ್ಕೊಳ್ಬೇಕು. ಭಗವಂತ ನಮ್ಮವನೇ, ಅವನಿಗಿಂತ ಹತ್ತಿರದವರು ಇನ್ನೊಬ್ಬರು ಇಲ್ಲ. ಹೆಂಡತಿಯೂ ಕೂಡ ನಮಗಿಂತ ಆ ಕಡೆ ದೂರ, ಆದರೆ ದೇವರು ಒಳಗಡೆ. ಹೆಂಡರು ಮಕ್ಕಳಿಗಿಂತ ಆತ್ಮೀಯರು ಇನ್ಯಾರಿದ್ದಾರೆ, ಆದರೆ ಅವರು ನಮ್ಮಿಂದ ಹೊರಗಡೆ, ಕೊನೆಗೆ ನಮ್ಮನ್ನೇ ಅವರು ಹೊರಗಡೆ ಹಾಕುವಂತಹದ್ದು. ಆದರೆ ಪರಮಾತ್ಮ ಅವನು ಯಾವಾಗಲೂ ನಮ್ಮೊಂದಿಗೆ ಒಳಗಡೆ ತಾದಾತ್ಮ್ಯ ಭಾವದಿಂದ ಇರತಕ್ಕಂಥವನು. ಆದ್ರಿಂದ ಶ್ರೀರಾಮಕೃಷ್ಣ ಹೇಳ್ತಾರೆ, ಈ ಬಗೆಯ ಕ್ಷುದ್ರ ಕಾಮನೆಗಳನ್ನು ತಾಳಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಹಣದಿಂದ ತಿನ್ನೋದಕ್ಕೆ ಅನ್ನ, ಓಡೋದಕ್ಕೆ ಬಟ್ಟೆ, ಇರೋದಕ್ಕೆ ಜಾಗ ದೊರಕುತ್ತವೆ. ಅದರಿಂದ ಭಗವಂತನ, ಸಾಧುಸಂತರ, ದರಿದ್ರರ ಸೇವೆ ಆಗುತ್ತೆ. ಈ ಕೆಲವುದರಿಂದ ಹಣದ ಸದ್ವಿನಿಯೋಗ ಆಗುತ್ತೆ. ಹಣವನ್ನ ಭೋಗ ಸುಖಗಳಿಗೆ ಆಗಲಿ, ದೇಹ ಸುಖಗಳಿಗೆ ಆಗಲಿ, ಲೋಕಮಾನ್ಯತೆಗೆ ಆಗಲಿ ಉಪಯೋಗಿಸಿಕೂಡುದು. ಹಣದ ಪ್ರಾಮುಖ್ಯತೆಯನ್ನು ಶ್ರೀರಾಮಕೃಷ್ಣರು ಕಾಣದವರಲ್ಲ ಅಂತ ಈ ಮಾತಿನಿಂದ ಗೊತ್ತಾಗುತ್ತೆ. ಹಣದಿಂದ ತಿನ್ನೋದು ಕನ್ನ ಸಿಗುತ್ತೆ ಅಂತ ಹೇಳ್ಬಿಟ್ರು ಅವರು. ಉಡೋದಕ್ಕೆ ಬಟ್ಟೆ ಸಿಗುತ್ತೆ, ಇರೋದಕ್ಕೆ ಜಾಗ ದೊರಕುತ್ತೆ, ಜಾಸ್ತಿ ಜಾಸ್ತಿ ಬಾಡಿಗೆ ಕೊಟ್ಟಷ್ಟು ಒಳ್ಳೊಳ್ಳೆ ಮನೆ ಸಿಗುತ್ತೆ, ಅನುಕೂಲಕರವಾದ ಮನೆ ಸಿಗುತ್ತೆ, ಕರೆಂಟು ನೀರು ಬರತಕ್ಕಂತಹ ಮನೆ ಸಿಗುತ್ತೆ. ಹಣ ಇಲ್ಲದವರಿಗೆ ಎಲ್ಲ ಬಗೆಯ ಅನಾನುಕೂಲತೆಗಳು, ದುಡಿಯೋ ಆಮೇಲೆ ಅನುಕೂಲವಾಗಿರೋ, ಸಾಧು ಸಂತರ ಸೇವೆ ಮಾಡಬಹುದು, ದರಿದ್ರ ಸೇವೆ ಮಾಡಬಹುದು, ಹೀಗೆ ಈ ಮೂಲಕ ಹಣದ ಸದ್ವಿನಿಯೋಗ ಆಗುತ್ತೆ ಅಂತ ಹೇಳಿದ್ರು. ಅದ್ರ ಜೊತೆಯಲ್ಲಿ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಹಣವನ್ನ ಭೋಗ ಸುಖಗಳಿಗೆ ಆಗಲಿ, ದೇಹ ಸುಖಗಳಿಗೆ ಆಗಲಿ, ಲೋಕಮಾನ್ಯತೆಗೆ ಆಗಲಿ ಉಪಯೋಗಿಸ್ಕೂಡುದು ಅಂತ. ಅನ್ನ ಅನ್ನೋದು ದೇಹ ಸುಖ ಅಲ್ವೇ, ಮನೆ ಅಂತ ಹೇಳ್ತಕ್ಕಂಥದ್ದು ದೇಹ ಸುಖವೇ ಅಲ್ವೇ, ಅಲ್ಲ, ಅದು ಕೆಲವು ಅವಶ್ಯಕತೆಗಳು. ಈ ಶರೀರವನ್ನ ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳೋದಕ್ಕೆ ಕೆಲವು ಅವಶ್ಯಕತೆಗಳು. ಭೋಗ ಅಂತಂದ್ರೇನು? ಭೋಗ ಅಂತ ಹೇಳಿದ್ರೆ ಏನೋದು ಒಂದು ಮನೆಯನ್ನ ಒಬ್ಬ 2 ಲಕ್ಷ ರೂಪಾಯಿ ಕಟ್ಕೊಳ್ಬಹುದು, ಅದು ಭೋಗ ಆಗೋದಿಲ್ಲ. ಇವತ್ತು ಸಾಮಾನು ಎಲ್ಲ ಧಾರಣೆ ವಾಸಿ ಹೆಚ್ಚಾಗಿದೆ, 3 ಲಕ್ಷ ರೂಪಾಯಿ ಕಟ್ಕೊಳ್ಬಹುದು. ಒಂದು ಮನೆ ಕಟ್ಟಿ ಅದರೊಳಗೆ ಒಂದು ಕೋಣೆಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡಿದರೆ ಅದು ಭೋಗ ಅಂತ ಹೆಸರದಕ್ಕೆ. ಅದೇ ಭೋಗ ಅಂದ್ರೆ ಇನ್ನೇನು? ಒಂದು ಕೋಣೆಗೆ 10 ಲಕ್ಷ ರೂಪಾಯಿ ಆಗಿಬಿಟ್ರೆ ಬೇಕೆ ಆ ಬಗೆಯ ಕೋಣೆ ಅಂತನೋ ಪ್ರಶ್ನೆ. ಆದ್ರೆ ಕೈಯಲ್ಲಿ ಹಣ ಇಲ್ಲಿರತಕ್ಕಂಥವರು ಹೌದು ಅಂತಹ ಕೋಣೆ ಕಟ್ಟಬಾರದು ಅಂತ ಹೇಳ್ತಾರೆ. ಹಣ ಸಾಕಷ್ಟು ಇರುವವರಿಗೆ ಅದನ್ನ ಹೇಗೆ ಖರ್ಚು ಮಾಡುದು ಅಂತ ಅನ್ನೋದೇ ಲೆಕ್ಕ ಸಿಗದೇ ಇರುವಾಗ ಅಥವಾ ತಲೆಗೆ ಹೊಳಿದೇ ಇರುವಾಗ ಒಂದು ಕೋಣೆನಾದರೂ ಅಚ್ಚುಕಟ್ಟಾಗಿ ಕಟ್ಕೊಂಡು ಅದರೊಳಗಡೆ. ಭೋಗ ಅಂತಂದ್ರೆ ಅವಶ್ಯಕತೆಯನ್ನ ಮೀರಿ ಯಾರ್ಯಾರೋ ಯಾರ್ಯಾರೋ ಕೊಟ್ಟಂತಹ ಸಲಹೆಗಳನ್ನೆಲ್ಲ ಈಡೇರಿಸಿಕೊಂಡು ತಮ್ಮ ಶಾರೀರಿಕ ಐಂದ್ರಿಕ ಭೋಗಗಳನ್ನ ಸುಖವನ್ನು ಹೆಚ್ಚಿಕೊಳ್ಳತಕ್ಕಂಥದಕ್ಕೆ ಆ ಹಣವನ್ನು ಉಪಯೋಗಿಸಿದಾಗ ಅದು ಭೋಗ ಆಗುತ್ತೆ. ಹಾಗೆ ಲೋಕಮಾನ್ಯತೆಗೆ 4 ಜನ ನನ್ನ ಹೆಸರು ಹೇಳ್ಕೊಂಡಿರಬೇಕು ಅಂತನೋ ದೃಷ್ಟಿಯಿಂದ ಹಣವನ್ನ ವಿನಿಯೋಗಿಸ್ತಕ್ಕಂಥದ್ದು ಇದೆಲ್ಲ ಒಳ್ಳೇದಲ್ಲ ಅಂತ ಹೇಳಿದ್ರು. ಆದರೆ ಶ್ರೀರಾಮಕೃಷ್ಣ ಹೀಗೆ ಹೇಳಿದ್ರು ಕೂಡ ಒಂದು ಪ್ರಶ್ನೆಯನ್ನು ನಾವು ಯಾವಾಗಲೂ ಜೊತೆ ಜೊತೆಯಲ್ಲೇ ಹಾಕೊಳ್ಬೇಕು, ಯಾರಿಗೆ ಈ ಮಾತು ಅಂತ. ಶ್ರೀರಾಮಕೃಷ್ಣ ಈ ತರ ಹೇಳಿದ್ರು ಆದರೂ ಕೂಡ ಅವರು ಹಾಗಿದ್ದಾರಲ್ಲ ಅಂತ ನಾವು ದೂರದ ಶುರು ಮಾಡ್ತೇವೆ. ಅತ್ತಪ್ಪದು ನಾನಾಗಲೇ ಹೇಳಿದೆ, ಇನ್ನೊಬ್ರು ಏನ್ ಮಾಡಿದ್ರು ಕೂಡ ಅದನ್ನೇನು ತಪ್ಪು ಅಂತ ಹೇಳೋದಕ್ಕೆ ಹೋಗಬಾರದು ನಾವು ಅಂತ. ಯಾಕೆಂತ ಹೇಳಿದ್ರೆ ಹಾಗೆ ಹೇಳಿದ ತಕ್ಷಣ ನಾವು ತಪ್ಪಿತಸ್ಥರಾಗಿಬಿಡ್ತೇವೆ. ಶ್ರೀರಾಮಕೃಷ್ಣರು ಈ ಮಾತನ್ನು ಹೇಳಿದ ಯಾರಿಗೆ ಅಂತ ಹೇಳಿದ್ರೆ ಯಾರು ಆಧ್ಯಾತ್ಮಿಕ ಸಾಧಕರು ಅವರಿಗೆ. ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿರತರಾಗಿ ತಮ್ಮ ಅಂತರಂಗದಲ್ಲಿ ಶಾಂತಿ ಸುಖ ಸಮಾಧಾನ ಭಗವಂತನ ವೈಭವ ಅದನ್ನ ತಮ್ಮ ಅಂತರಂಗದಲ್ಲಿ ಅನುಭವಿಸುವುದಕ್ಕೆ ಯಾರಿಗೆ ಇಷ್ಟ ಇದೆಯೋ ಅಂಥವರು ಈ ಹೊರಗಡೆಯ ಭೋಗ ಭಾಗ್ಯಗಳಿಗೆ ಗಮನ ಕೊಡಬಾರದು. ಅಂತಹ ಆಧ್ಯಾತ್ಮಿಕ ಸಾಧಕರಿಗೆ ಹಣ ಬಂದರೂ ಕೂಡ ಎಷ್ಟು ಹಣ ಬಂತೋ ಅದಕ್ಕಿಂತ ಹೆಚ್ಚೇ ಅವರು ಸದ್ವಿನಿಯೋಗ ಮಾಡ್ತಾ ಹೋಗಬೇಕು, ಕೂಡ ಹಾಕಬಾರದು. ಇವತ್ತು ಸನ್ಯಾಸಿಗಳಿರತಕ್ಕಂತಹ ಮಠಗಳಿಗೂ ಕೂಡ ಅಪಖ್ಯಾತಿ ಬಂದಿದೆ. ಹೆಗ್ಗಣಗಳು ಹೇಗೆ ಕೂಡಿಟ್ಕೊಳ್ಳುತ್ತೋ ಆ ರೀತಿಯಲ್ಲಿ ಆ ಮಠಗಳಲ್ಲಿ ಧನ ಸಂಪತ್ತು. ಈ ಜನ ತಾವು ಬದುಕಿ ಬದುಕಿ ಬದುಕಿ ಬದುಕಿ ಅಥವಾ ಸಂಪಾದನೆ ಮಾಡಿ ಮಾಡಿ ಇನ್ನೇನು ಹೋಗೋದು ನಿಶ್ಚಯ ಅಂತ ಗೊತ್ತಾದಾಗ ಈ ಮಠಕ್ಕೆ ಬರೆದು ಬಿಡ್ತಾರ. ಅಲ್ಲಿರ್ತಕ್ಕಂತಹ ಸನ್ಯಾಸಿಗಳು ನಾವು ತ್ಯಾಗ ಮಾಡಿ ಸುಮ್ಮನೆನೋ ಎಷ್ಟು ಬಂತು ನೋಡಿ ಅಂತ ಅದನ್ನೆಲ್ಲ ಬಹಳ ಭದ್ರವಾಗಿ ಇಟ್ಕೊಂಡು ಇಟ್ಕೊಂಡು ಇಟ್ಕೊಂಡು ಕೊನೆಗೂ ಅಭದ್ರ. ಮಠಗಳಲ್ಲಿ ಆ ಮಠದ ನಿರ್ವಹಣೆಗೆ ಎಷ್ಟು ಹಣ ಬೇಕು ಅಷ್ಟು ಮಾತ್ರ ಇರಬೇಕು. ಅದಕ್ಕಿಂತ ಹೆಚ್ಚಿನ ಹಣವನ್ನ ವಿನಿಯೋಗಿಸಿಬಿಡಬೇಕು ಸತ್ಕಾರ್ಯದಲ್ಲಿ. ನಮ್ಮ ರಾಮಕೃಷ್ಣ ಆಶ್ರಮಗಳಲ್ಲಿ ಪ್ರತಿಯೊಂದು ರಾಮಕೃಷ್ಣಾಶ್ರಮ, ಈಗ ಬೆಂಗಳೂರು ರಾಮಕೃಷ್ಣಾಶ್ರಮ, ಇದು ಆರ್ಥಿಕ ವಿಷಯದಲ್ಲಿ ಸ್ವತಂತ್ರ. ಖರ್ಚಿಗೆ ಹಣ ಕಡಿಮೆ ಆಯಿತು ಅಂತಂದ್ರೆ ಬೇಲೂರು ಮಠಕ್ಕೆ ಬರೆದು ತರಿಸಿಕೊಳ್ಳುವಂತಿಲ್ಲ. ಅಲ್ಲಿ ಇಲ್ಲಿ ಹೇಗೋ ಕೇಳಿ ಮಾಡಿ ಪಡೆದುಕೊಳ್ಬೇಕು. ಒಂದು ವೇಳೆ ಸಿಗದೇ ಇದ್ರೆ ಉಪವಾಸವಾದರೂ ಇರಬೇಕು. ಒಂದು ವೇಳೆ ಅದು ಉಪವಾಸ ಇರೋಕ್ಕೂ ಸಾಧ್ಯವಾದರೆ ಮುಚ್ಚಿಕೊಂಡು ಹೊರಟೋಗ್ಬೇಕು. ಒಂದು ವೇಳೆ ಹೆಚ್ಚು ಹಣ ಬಂತು ಅಂತ ಹೇಳಿದ್ರೆ ಅವರು ಲೆಕ್ಕ ಇಟ್ಕೊಂಡಿರ್ತಾರೆ. ಬೇಲೂರು ಮಠದಲ್ಲಿ ನಮ್ಮ ಎಲ್ಲ ಇತರ ಮಠಗಳ ಲೆಕ್ಕ ಇದೆ. ಪ್ರತಿ ವರ್ಷವೂ ಕೂಡ ಆ ಲೆಕ್ಕವನ್ನು ಶೋಧಿಸಲಾಗುತ್ತೆ. ಹೆಚ್ಚು ಹಣ ಇದೆ ಈ ಮಠದಲ್ಲಿ ಅಂತ ಗೊತ್ತಾದ ತಕ್ಷಣ ವಾರಂಟ್ ಬರುತ್ತೆ ಖರ್ಚು ಮಾಡೋದನ್ನ ಅಂತ. ಅಲ್ಲಿ ಕೊಡುವಂತವ್ರು ಕೇಳೋದಿಲ್ಲ. ಅಲ್ಲೇ ಇರತಕ್ಕಂತಹ ಜನರಿಗಾಗಿ, ಜನರ ಹಿತಕ್ಕಾಗಿ ಅದನ್ನು ವಿನಿಯೋಗಿಸಬೇಕು, ಇಟ್ಕೊಳ್ಬಾರದು ಸರ್ಪ್ಲಸ್ ಮನಿ. ಅಧಿಕ ಹಣವನ್ನು ಇಟ್ಕೊಳ್ಬಾರದು ಅಂತ ಅಲ್ಲಿಂದ ಬಂದ್ಬಿಡುತ್ತೆ ಒಂದು ಕಾಗದ. ಏನಾದರೂ ಇಲ್ಲಿರ್ತಕ್ಕಂಥ ಅಧ್ಯಕ್ಷರು ಅದರ ಕಡೆ ಗಮನ ಕೊಡದೆ ಇನ್ನಷ್ಟು ಕೊಡಿಬಿಡೋಣ ಮತ್ತಷ್ಟು ಕೊಡೋಣ ಅಂತ ಹೇಳಿದ್ರು ಕೂಡ ಅವರು ಅಲ್ಲಿಂದ ಬಿಡೋದಿಲ್ಲ. ಈಗ ಯಾವಾಗ ಬೇಕಾದಕ್ಕಿಂತ ಅಧಿಕ ನಮ್ಮಲ್ಲಿ ಸೇರಿಕೊಳ್ತು ಅಂತ ಹೇಳಿದ್ರೆ ಭಗವಂತನ ಕೃಪೆಯಿಂದ ಅದನ್ನು ಭಗವಂತನ ಸೇವೆಗಾಗಿ ಉಪಯೋಗಿಸಿಬಿಡಬೇಕು. ಆಗ ನಮ್ಮ ಹೃದಯ ಶುದ್ಧವಾಗ್ತದೆ, ರಕ್ತ ಶುದ್ಧವಾಗ್ತದೆ, ಆಮೇಲೆ ಹೃದಯಾಘಾತ ಆಗೋದಿಲ್ಲ, ಹೆಚ್ಚಿನ ಕೊಬ್ಬು ಶರೀರದಲ್ಲಿ ಹೃದಯಾಘಾತಕ್ಕೆ ಕಾರಣವಾಗುವಂತೆ ಹೆಚ್ಚಿನ ಸಂಪತ್ತು ಕೂಡ ಹೃದಯಾಘಾತಕ್ಕೆ ಕಾರಣವಾಗಿಬಿಡುತ್ತೆ. ಮನಃಶಾಂತಿಗೆ ಅದು ದಾರಿ ಮಾಡಿಕೊಡೋದೇ ಇಲ್ಲ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ ಸದ್ವಿನಿಯೋಗ ಮಾಡಬೇಕು ಅದನ್ನ ಅಂತ. ಅದು ದೈವತಾಕಾರಿ ದೇವತಾಕಾರ್ಯಕ್ಕಾಗಿ, ಸಾಧು ಸಂತರ ಸಜ್ಜನರ ಕ್ಷೇಮಕ್ಕಾಗಿ ಮತ್ತು ದರಿದ್ರರ ಸೇವೆಗಾಗಿ. ದರಿದ್ರ ನಾರಾಯಣ, ದರಿದ್ರ ದೇವೋಭವ ಅಂತಿರತಕ್ಕಂಥ ಒಂದು ಸಾಧನೆಯನ್ನ, ಆಧ್ಯಾತ್ಮಿಕ ಸಾಧನೆಯನ್ನ ಈ ಧನದ ಮೂಲಕವೇ ಮಾಡಬಹುದಾಗತ್ತೆ. ಇದೇ ಮಾತನ್ನ ಮುಂದುವರೆಯುತ್ತಾ ಶ್ರೀರಾಮಕೃಷ್ಣ ಇನ್ನೊಂದು ವಿಚಾರ ಹೇಳ್ತಾರೆ. ಅಣಿಮಾದಿ ಸಿದ್ಧಿಗಳನ್ನ, ಅಷ್ಟ ಸಿದ್ಧಿಗಳನ್ನ ದೊರಕಿಸಿಕೊಳ್ಳೋದಕ್ಕೆ ಜನ ತಂತ್ರಶಾಸ್ತ್ರದಲ್ಲಿ ಹೇಳಿರುವ ಪಂಚ ಮಕಾರ ಸಾಧನೆಗಳಲ್ಲಿ ತೊಡಗುತ್ತಾರೆ. ಅವರದು ಎಂಥ ಹೀನ ಬುದ್ಧಿ! ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ, ಗೆಳೆಯ, ಅಷ್ಟ ಸಿದ್ಧಿಗಳಲ್ಲಿ ಒಂದನ್ನು ಗಳಿಸಿಕೊಂಡ್ರು ನಿನ್ನ ಶಕ್ತಿಯೇನೋ ಅಧಿಕವಾಗಬಹುದು, ಆದರೆ ಅದರಿಂದ ನನ್ನ ಸಾಕ್ಷಾತ್ಕಾರ ಮಾತ್ರ ನಿನಗೆ ಎಂದಿಗೂ ದೊರೆಯುವ ಹಾಗಿಲ್ಲ ಅಂತ. ಸಿದ್ಧಿ ಇತ್ತು ಅಂದರೆ ಮಾಯೆ ನಮ್ಮನ್ನ ಬಿಟ್ಟು ತೊಲಗದು ಅಲ್ಲದು, ಮಾಯೆಯಿಂದ ಅಹಂಕಾರ ಉಂಟಾಗುತ್ತೆ. ಎಲ್ಲಿಂದೆಲ್ಲಿಗೆ ಬಂತು ನೋಡಿ! ಇದನ್ನೆಲ್ಲ ಸಾಮಾನ್ಯ ಜನ ಆಲೋಚನೆ ಮಾಡೋದೇ ಇಲ್ಲ, ಮಾಡಿರೋದೇ ಇಲ್ಲ. ಸಾಮಾನ್ಯ ಜನ ಏನು, ಸಾಮಾನ್ಯ ಯೋಗಿಗಳು ಕೂಡ ಆಲೋಚನೆ ಮಾಡಿರೋದಿಲ್ಲ. ಸಿದ್ಧಿ ಏನೋ ಒಂದು ಸಣ್ಣ ಸಿದ್ಧಿ ಮಾಡಿಕೊಳ್ಳೋದು, ಕಾಯಿಲೆ ವಾಸಿ ಮಾಡ್ತಾ ಇರೋದು, ಅಥವಾ ಇನ್ನೇನೋ ಜನೋಪಯೋಗಿ ಕೆಲಸವನ್ನು ಮಾಡ್ತಾ ಇರೋದು. ಆದ್ರೆ ಎಷ್ಟು ಮಾಡೋದಕ್ಕೆ ಸಾಧ್ಯ? 1 ಕೋಟಿ ಹಣ ಇರತಕ್ಕಂಥವನು ಎಷ್ಟು ಜನರಿಗೆ ದಾನ ಧರ್ಮ ಮಾಡೋಕ್ಕೆ ಸಾಧ್ಯ? 1 ಕೋಟಿ ಖರ್ಚಾಗುವಷ್ಟು ಮಾತ್ರ. ಆಮೇಲೆ ಆಮೇಲೂ ಕೂಡ ಜನ ಬರೋಕ್ಕೆ ಶುರು ಮಾಡ್ತಾರೆ, ಆಮೇಲೆ ಇವನ್ನ ಎಲ್ಲಿಂದ ಕೊಡ್ಲಿ? ಹಾಗೇನೇನೆ ಈ ಒಂದು ಸಿದ್ಧಿ ಅಂತ ಹೇಳತಕ್ಕಂಥ ಅದು ಎಷ್ಟರ ಮಟ್ಟಿಗಿದೆಯೋ ಅಷ್ಟರ ಮಟ್ಟಿನ ಜನರಿಗೆ ಅದನ್ನು ವಿನಿಯೋಗಿಸಬಹುದು. ಆಮೇಲೆ ಈ ಸಿದ್ಧಿ ಖರ್ಚಾಗಿ ಹೋಗ್ಬಿಡುತ್ತೆ. ಆಮೇಲೆ ಇತರರ ಕೃಪೆಗೆ ಅವನು ಪಾತ್ರನಾಗಬೇಕಾಗತ್ತೆ. ಅತ್ತ ಕಡೆಗೆ ದೇವರೂ ಇಲ್ಲ, ಇತ್ತ ಕಡೆಗೆ ಪ್ರಪಂಚವೂ ಇಲ್ಲ, ಅಂತ ಒಂದು ಹೀನ ಸ್ಥಿತಿ ಬಂದ್ಬಿಡುತ್ತೆ. ಇದೊಂದು ಬಹಳ ದೊಡ್ಡ ಕಥೆ ಇದೆ. ಇದ್ರ ಕುರಿತಾಗಿ ನನಗೆ ಬಹಳಷ್ಟು ಹೇಳೋದಕ್ಕಿದೆ, ಆದರೆ ನಾನು ತದ್ದಿಕ್ಕಿ ಇಷ್ಟನ್ನೇ ನಿಲ್ಲಿಸ್ತೇನೆ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಸಿದ್ಧಿ ಇತ್ತು ಅಂತ ಹೇಳಿದ್ರೆ ಮಾಯೆ ನಮ್ಮನ್ನ ಆವರಿಸಿಕೊಂಡು ಬಿಡುತ್ತೆ. ಮಾಯೆಯಿಂದ ಅಹಂಕಾರ ಉಂಟಾಗುತ್ತೆ. ಲೋಕಮಾನ್ಯತೆ ಕಡೆಗೆ ಅದು ನಮ್ಮನ್ನ ಕೊಂಡೊಯ್ಯುತ್ತೆ. ಎಲ್ಲರೂ ನಮ್ಮನ್ನು ಕೊಂಡಾಡಬೇಕು, ನಮ್ಮ ಹೆಸರನ್ನು ಹೇಳಬೇಕು ಅಂತ ಹೇಳ್ತಕ್ಕಂತ ಒಂದು ಗೀಳು ಅದರಿಂದ ಹುಟ್ಟಾಗುತ್ತೆ. ಭಗವಂತನ ಸಾಕ್ಷಾತ್ಕಾರ ಬಹುದೂರದ ಮಾತಾಗ್ಬಿಡುತ್ತೆ. ಬಳಿಕ ಮುಂದುವರೆಸ್ತಾ ಹೇಳ್ತಾರೆ, ಶರೀರ ಹಣ ಇವೆಲ್ಲ ಅನಿತ್ಯ, ಇವುಗಳಿಗೆ ಯಾಕೆ ಇಷ್ಟೊಂದು ಹಂಬಲಿಸಬೇಕು? ಹಾಗೆ ಹಠಯೋಗಿಗಳ ಪಾಡನ್ನು ನೋಡು. ಈ ಶರೀರವನ್ನ ದೀರ್ಘಾಯುವನ್ನಾಗಿ ಮಾಡೋದು ಹೇಗೆ ಅಂತನ್ನುವ ಹಂಬಲ ಒಂದೇ ಅವರಿಗೆ. ಅವರ ಲಕ್ಷ್ಯ ಭಗವಂತನ ಕಡೆಗಿಲ್ಲ. ನೇತಿ ಧೌತಿಗಳಿಂದ ಸುಮ್ಮನೆ ಹೊಟ್ಟೆ ತೊಳೆದುಕೊಳ್ಳೋದು, ಕೊಳವೆಯ ಮುಖಾಂತರ ಹೊಟ್ಟೆಗೆ ಹಾಲು ಎಳೆದುಕೊಳ್ಳೋದು, ಇಷ್ಟೇ ಕೆಲಸ. ಹೊಟ್ಟೆಯನ್ನ ಗುದದ್ವಾರದ ಮೂಲಕ ಹಾಲನ್ನು ಎಳೆದುಕೊಂಡು ಅದನ್ನು ಶುಚಿಗೊಳಿಸಿ ಆ ಹಾಲನ್ನು ಬಿಟ್ಬಿಡುದು. ಆಮೇಲೆ ತನ್ನ ಮೂಲಕ ಶರೀರವನ್ನ ವಜ್ರಕಾಯವನ್ನಾಗಿ ಮಾಡಿಕೊಳ್ಳೋದು. ಎಷ್ಟು ಜನ ಇದ್ದಾರೆ ಇವತ್ತು 1000 ವರ್ಷ ಬದುಕಿದಂಥವರು? ಹಠಯೋಗಿಗಳು ಎಷ್ಟು ಹಠ ಮಾಡಿದರೂ ಕೂಡ ಈ ಶರೀರದ ಹಠದ ಮುಂದೆ ಅವರ ಹಠ ನಿಲ್ಲೋದಿಲ್ಲ. ಈ ಶರೀರದ ಹಠ ಏನು ಅಂತ ಹೇಳಿದ್ರೆ, ಕೊಟ್ಟೆ ಕೊಡದೆ ನಿನ್ನ ಕೈನೆ ಅಂತ. ನೀನು ಎಷ್ಟೇ ಚೆನ್ನಾಗಿ ಕಾಪಾಡಿದ್ರು ಕೂಡ ನಾನು ನಿನ್ನ ಜೊತೆಲಿ ಎಷ್ಟು ದಿವಸ ಇರಬೇಕು ಅಂತ ಒಂದು ಲೆಕ್ಕ ಇದೆ, ಅಷ್ಟೇ ದಿವಸ ನಿನ್ನ ಜೊತೆಲಿ ಇರೋದು ನಾನು ಅಂತ. ಇವರು ಸುಮ್ಮನೆ ಆ ನೇತಿ ದೌತಿ ಅಂತ ಮಾಡಿಕೊಂಡು ಅಲ್ಲಿಂದ ನೀರು ಎಳ್ಕೊಳ್ಳೋದು, ಇಲ್ಲಿಂದ ನೀರು ಎಳ್ಕೊಳ್ಳೋದು, ಕೊನೆಗೂ ಕೂಡ ಆ ನೀರಿನ ಪಾಲು, ಬೆಂಕಿ ಪಾಲು ಆಗ್ತಕ್ಕಂಥ, ಪಂಚಭೂತಗಳ ಪಾಲಾಗ್ತಕ್ಕಂಥದ್ದು. ಶ್ರೀರಾಮಕೃಷ್ಣ ಅದನ್ನ ಮಾತಾಡ್ತಾರೆ. ಹಠಯೋಗ ಅಂತ ಹೇಳ್ತಕ್ಕಂಥದ್ದು ಒಂದು ಇದೆ, ಆದರೆ ಅದು ಪ್ರಚಲಿತವಾಗಿಲ್ಲ. ಕಾರಣ ಮಾಡೋದು ಕಷ್ಟ, ಫಲ ಅಂತ ಹೇಳ್ತಕ್ಕಂಥದ್ದು ಕೊನೆಗೆ ನಿಷ್ಫಲವಾಗಿಬಿಡುತ್ತೆ. ಬಳಿಕ ಈ ಹಠಯೋಗದ್ದೇ ಉದಾಹರಣೆ ಕೊಡ್ತಾ ಒಂದು ಕತೆ ಹೇಳ್ತಾರೆ ಶ್ರೀರಾಮಕೃಷ್ಣ. ಒಬ್ಬ ಅಕ್ಕಸಾಲಿಗ ಅವನ ನಾಲಿಗೆ ಅಕಸ್ಮಾತ್ತಾಗಿ ಮಡಿಸಿಕೊಂಡು ಅಂಗುಳಿಗೆ ಅಂಟ್ಕೊಂಡು ಬಿಡ್ತು. ಜಡಸಮಾಧಿಸ್ತನ ಹಾಗೆ ತೋರಲಾರಂಭಿಸಿದ. ಚಲನವಲನಗಳೆಲ್ಲ ಸಂಪೂರ್ಣವಾಗಿ ನಿಂತು ಹೋದವು. ಆ ಅವಸ್ಥೆಯಲ್ಲೇ ಆತ ಬಹಳ ದಿನದವರೆಗೆ ಇದ್ಬಿಟ್ಟ. ಜನರು ಬಂದು ಆತನಿಗೆ ಪೂಜೆ ಪುರಸ್ಕಾರಗಳನ್ನು ಮಾಡ್ತಿದ್ರು. ಕೆಲವು ವರ್ಷಗಳ ಬಳಿಕ ಇದ್ದಕ್ಕಿದ್ದ ಹಾಗೆ ನಾಲಿಗೆ ಮತ್ತೆ ಎಂದಿನ ಸ್ಥಿತಿಗೆ ಹಿಂತಿರುಗಿಬಿಡ್ತು. ಅದರೊಂದಿಗೆ ಆತನ ಹಿಂದಿನ ಪ್ರಜ್ಞೆಯೂ ಬಂತು. ಮತ್ತೆ ಚಿನ್ನದ ಕೆಲಸ ಶುರು ಮಾಡಿದ. ಹಠಯೋಗದ ಸಮಾಚಾರ ಇದು. ಹಠಯೋಗದಿಂದ ಒಂದು ಬಗೆಯ ಜಡ ಸಮಾಧಿಯ ಸರತಕ್ಕಂತಹದ್ದು ಬಂದರೂ ಕೂಡ ಕೊನೆಗೆ ಅವನ ಸಂಕಲ್ಪ ಶುದ್ಧಿ ಇಲ್ಲದಿರುವುದರಿಂದ ಕೊನೆಗೆ ಯಥಾ ಪ್ರಕಾರ ಪುನರಪಿ ಮೂಷಿಕೋಭವ ಆಗ್ಬಿಡ್ತಾನವನು. ಇಲ್ಲಿ ಆ ಅಕ್ಸಾಲಿ ಕತೆ ಹೇಳ್ತಾ ಇದ್ದಾರೆ. ಅವನು ಇದ್ದಕ್ಕಿದ್ದಾಗೆ ಸೆಟ್ಕೊಂತಂತೆ ನಾಲ್ಗೆ, ಪ್ರಜ್ಞಾಹೀನ ಸ್ಥಿತಿ, ಹಾಗೇ ಕೂತ್ಬಿಟ್ಟ. ಎಷ್ಟೋ ಜನ ಕೋಮಾವಸ್ಥೆಯಲ್ಲಿ ಇರೋದಿಲ್ವಾ, ಕೋಮಾ ಸ್ಥಿತಿಯಲ್ಲಿ ಇರೋದಿಲ್ವಾ? ಆ ತರಹ ನೋಡಿದವರೆಲ್ಲ, ಓಹೋ, ಇದ್ದಕ್ಕಿದ್ದಾಗೆ ಸಮಾಧಿ ಬಂದ್ಬಿಟ್ಟಿದೆ ಅವನಿಗೆ, ಇವನಿಗೆ ಸಾಕ್ಷಾತ್ ಪರಮಾತ್ಮನೆ ಅಂತ ಬಂದು ಎಲ್ಲ ನಮಸ್ಕಾರ ಮಾಡೋದು, ಪೂಜೆ ಸಲ್ಲಿಸೋದು. ಕೊನೆಗೆ ಆ ಪ್ರಕಾರ ಅದು ಇದ್ದಕ್ಕಿದ್ದಾಗೆ ಸರಿ ಹೋಯ್ತದ. ಅದು ಇದ್ದಕ್ಕಿದ್ದಾಗೆ ಹೋಗಿ ಸೆಟ್ಕೊಂಡ್ರಿಂದ ಇದ್ದಕ್ಕಿದ್ದಾಗೆ ಸರಿ ಹೋಯ್ತದ. ಇದ್ದಕ್ಕಿದ್ದಾಗೆ ಸರಿ ಹೋದ ಮೇಲೆ ಅವನು ಸರಿ ಹೋದ, ಪುನಃ ಚಿನ್ನದ ಕೆಲಸ. ಅಂತಹ ಸಮಾಧಿ ಸ್ಥಿತಿಯನ್ನು ದೊರೆತಂತಹ ಪಡೆದುಕೊಂಡಂತಹ ಮನುಷ್ಯ ಚಿನ್ನದ ಕೆಲಸ ಯಾತಕ್ಕೆ ಮಾಡಕ್ ಹೋಗ್ಬೇಕು? ಮತ್ತೆ ಅತ್ಯಂತ ಕ್ಷುದ್ರವಾದ್ದು. ಯಾಕೆಂತಂದ್ರೆ ಇಲ್ಲಿ ಪರಮಾನಂದ ದೊರೆತಕ್ಕಂತಹದ್ದೇ ಪ್ರಾಪ್ತವಾಗಿರುತ್ತಲ್ಲ ಸಮಾಧಿ ಸ್ಥಿತಿಯಲ್ಲಿ. ಆನಂದವನ್ನು ಅನುಭವಿಸ್ತಾ ಅವನು ಪಾಡಿಗಿರ್ತಕ್ಕಂಥದ್ದನ್ನು ಬಿಟ್ಟುಬಿಟ್ಟಿದ್ದೆ. ಮತ್ತೆ ಆ ಕೆಲಸಕ್ಕೆ ಹೋಗಬೇಕಾದ್ರೆ ಕಾರಣ ಏನು? ಅಲ್ಲಿ ಒಳಗಡೆ ಆದದ್ದು ನಿಜವಾದ ಸಮಾಧಿ ಸ್ಥಿತಿಯಲ್ಲ, ಅದೇನೋ ನರಗಳ ಒಂದು ದೌರ್ಬಲ್ಯ ಉಂಟಾದದ್ದು, ನರಗಳು ಸೆಟ್ಕೊಂಡಿದ್ದದ್ದು ಅಷ್ಟೇನೆ. ಆದ್ರಿಂದ ಈ ಬಗೆಯ ಯೋಗಗಳನ್ನೆಲ್ಲ ಶ್ರೀರಾಮಕೃಷ್ಣ ಹೇಗೆ ಕಸದಂತೆ ಗುಡಿಸಿ ಬಿಡ್ತಾರೆ ನೋಡಿ ಒಂದು ಮಾತಿನ ಮೂಲಕ. ಬಳಿಕ ಮುಂದುವರಿಸ್ತಾ ಇರ್ತಾರೆ, ಇವೆಲ್ಲ ದೇಹಕ್ಕೆ ಸಂಬಂಧಪಟ್ಟವುಗಳು, ಇವಕ್ಕೂ ಭಗವಂತನ ಸಾಕ್ಷಾತ್ಕಾರಕ್ಕೂ ಯಾವ ಸಂಬಂಧವೂ ಇಲ್ಲ. ಪುನಃ ಯಾರನ್ನು ಕೇಳ್ಕೋಬೇಡಿ ಈ ವಿಷಯವಾಗಿ, ಉಂಟಾ ಇಲ್ವಾ ಅಂತ ಮತ್ತೆ ಕೇಳೋದುಂಟು. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಒಬ್ಬನಿಗೆ 82 ಯೋಗಾಸನಗಳು ಬರ್ತಿದ್ವು. ಯೋಗ ಸಮಾಧಿಯ ವಿಷಯವಾಗಿ ಬಹಳ ಬಹಳವಾಗಿ ಮಾತನಾಡ್ತಾ ಇದ್ದ. ಆದರೆ ಆತನ ಆಂತರ್ಯ ಕಾಮಕಾಂಚನಗಳಲ್ಲಿ ಆಸಕ್ತವಾಗಿತ್ತು. ಒಮ್ಮೆ ಅನೇಕ ಸಹಸ್ರ ರೂಪಾಯಿಗಳ ಒಂದು ನೋಟು ಒಂದು ಕಡೆ ಬಿದ್ದು ಬಿತ್ತು. ಹಣದ ಲೋಭ ತಾಳಲಾರದೆ ಆಮೇಲೆ ಅದನ್ನ ಹೇಗಾದರೂ ಹೊರಗೆ ತೆಗೆದುಕೊಳ್ಳೋಣ ಅಂತ ನೋಡ್ಬಿಟ್ಟ. ಆ ನೋಟನ್ನ ಹಿಂತಿರುಗಿ ಕೊಡಬೇಕಾಗಿ ಬಂತು. ಆ ನೋಟೇನೋ ಹೊರಕ್ಕೆ ಬಂತು, ಆಮೇಲೆ ಹೊರಕ್ಕೆ ಬಂತು ಹಿಡಿದಾಕ್ಬಿಟ್ಟು ಅವನ್ನ, ಅವನು ಸಿಕ್ಕಾಕೊಂಡು ಬಿಟ್ಟ. ಆದ್ರಿಂದ ಆತ ಆ ನೋಟನ್ನು ಹಿಂತಿರುಗಿಸಬೇಕಾಗಿ ಬಂತು. ಆಮೇಲೆ 3 ವರ್ಷ ಜೈಲ್ವಾಸ ಮಾಡಬೇಕಾಯ್ತು. ಸತ್ಯವಾಗಿ ಹೇಳ್ತೇನೆ, ನನ್ನ ಸರಳ ಬುದ್ಧಿಯಿಂದ ಭಾವಿಸ್ತಾ ಇದ್ದೆ ನಾನು ಆತ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಂದುವರೆದಿರಬೇಕು ಅಂತ. ಅವನು ಆ 82 ಯೋಗಾಸನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ, ಮತ್ತೆ ಯೋಗ ಅಂದ್ರೆ ಹಾಗೆ ಯೋಗ ಅಂದ್ರೆ ಹೀಗೆ ಅಂತ ವಿವರಿಸಿದ್ದು ನೋಡಿ ನಾನು ಬೆರಗಾಗಿ, ಹೌದಲ್ಲ ಇದ್ರೂ ಇರಬಹುದು, ಇವನೊಬ್ಬ ಮಹಾ ಸಾಧಕನೇ ಸರಿ, ಯೋಗಿಯೇ ಸರಿ ಅಂತ ನಾನು ಭಾವಿಸ್ತಾ ಇದ್ದೆ. ಆದ್ರೆ ನೋಟ್ ಸಿಕ್ತು ಅಂತ ನುಂಗ್ಬಿಟ್ಟ ಅವನು. ನುಂಗೋರ್ ಸಮಾಚಾರ ಏನ್ ಕೇಳ್ತೀರಿ? ಇವತ್ತೆಲ್ಲ ನಮ್ಮ ದೇಶ ಇಡೀ ನುಂಗಂಬ ಕಾಮ. ಆ ಪಾಪ ಬಡ ಯೋಗಿ ಅವನೇನ್ ತಾನೇ ಮಾಡ್ಯಾನು, ಅವನು ನುಂಗ್ಬಿಟ್ಟ. ಆದ್ರೆ ಕೊನೆಗೆ ಅವನ ಗತಿ ಅದೋ ಗತಿ. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಸಿಂಥಿಯ ಮಹೇಂದ್ರಪಾಲ ಒಮ್ಮೆ ರಾಮಲಾಲನ ಕೈಯಲ್ಲಿ 5 ರೂಪಾಯಿ ಕೊಟ್ಟು ಹೊರಟು ಹೋದ. ಆಮೇಲೆ ರಾಮಲಾಲ ಬಂದು ಅದನ್ನು ನನಗೆ ತಿಳಿಸ್ದ. ನಾನು ಆತನನ್ನು ಕೇಳಿದೆ, ಆತ ಏನ್ ಕೊಟ್ಟದ್ದು ನಿನಗೆ? ಆತ ಹೇಳ್ದ, ಅದನ್ನ ನಿಮ್ಗಾಗಿ ಕೊಟ್ಟೋದ್ದು. ಆತ ಯಾಕೆ ಕೊಟ್ಟೋದ ಅಂತ ನಾನು ಕೇಳಿದೆ, ಅವನು ಹೇಳ್ತಾನೆ ಅದು ನಿಮ್ಗಾಗಿ ಕೊಟ್ಟೋದ್ದು ಅಂತ. ಆಗ ನನ್ನ ಮನಸ್ಸಲ್ಲಿ ಒಂದು ಭಾವನೆ ಬಂತು, ಹಾ ಇರ್ಲಿ ಇರ್ಲಿ, ಹಾಲಿನ ಒಂದು ಸಾಲ ಸ್ವಲ್ಪ ಉಳ್ಕೊಂಡಿದೆ ಅದನ್ನು ತೀರಿಸ್ಬಿಡ್ಬಹುದು ಅಂತ. ಆದ್ರೆ ಏನ್ ಹೇಳಿ, ರಾತ್ರಿ ಮಲಗಿದ್ದವನು ಹಠಾತ್ ಆಗಿ ಎದ್ದು ಕುಳಿತುಕೊಂಡೆ. ನನ್ನ ಹೃದಯವನ್ನ ಬೆಕ್ಕು ಒಳಹೊಕ್ಕುವುದನ್ನು ಪರಚಿಸಾ ಇದೆಯೋ ಏನೋ ಎಂಬಂತೆ ಅನುಭವ ಆಯಿತು. ಒಡನೆಯೇ ರಾಮಲಾಲ್ ನನ್ನ ಏಳಿಸಿ ಕೇಳಿದೆ, ಏನೋ ಆ ಹಣವನ್ನ ಮಹೇಂದ್ರಲಾಲ ಯಾರಿಗ ಕೊಟ್ಟ? ನಿನ್ ಚಿಕ್ಕಮ್ಮನಿಗೋ? ಇಲ್ಲ ಇಲ್ಲ ನಿಮಗೆ ಅಂತಂದ. ಆಗ ನಾನು ಅವನಿಗೆ ಹೇಳಿದೆ, ಈ ಕ್ಷಣವೇ ಹೋಗಿ ಆ ಹಣವನ್ನು ಹಿಂತಿರುಗಿ ಕೊಟ್ಟುಬಿಡ್ಬಾ, ಇಲ್ಲದ್ರೆ ನನ್ನ ಮನಸ್ಸಿಗೆ ಶಾಂತಿ ದೊರಕೋ ಹಾಗಿಲ್ಲ. ರಾಮಲಾಲ ಬೆಳಿಗ್ಗೆ ನುತ್ತಿಗೂ ಮುಂಚೆಯೇ, ಬೆಳಿಗ್ಗೆ ಹೊತ್ತಿಗೆ ಮುಂಚೆಯೇ ಓಡಿ ಆ ಹಣವನ್ನು ಕೊಟ್ಟು ಬಂದ. ಆಮೇಲೆ ನನಗೆ ಸಮಾಧಾನ ಆಯಿತು, ಎಲ್ಲ ಸರಿ ಹೋಯ್ತು ಅಂತ. ಏನೋ ಒಂದು 5 ರೂಪಾಯಿ ಕೊಟ್ಟದ್ದಕ್ಕೆ ಇಷ್ಟು ಕಟ್ಟಾದ್ರೆ ನಮಗೆ ನೋಡಿ, ಎಷ್ಟು ಬೇಕಾದ್ರೂ ಕೊಡಿ, ಏನೂ ಆಗುದಿಲ್ಲ, ಬೇಕಾದ್ರೂ ಕೊಟ್ಟು ನೋಡಿ. ಶ್ರೀರಾಮಕೃಷ್ಣರು ಅಂತಹ ವ್ರತ ಮಾಡಿದ್ದಾರೆ, ಶುದ್ಧ ವ್ರತ, ಸತ್ಯವ್ರತ, ಶುದ್ಧ ವ್ರತ. ಅದರ ಪರಿಣಾಮ ಎಂತಾದ್ರು ನೋಡಿ, ಒಂದು 5 ರೂಪಾಯಿ ತಾನೆ, ಅವನು ಕೂಡ ಪ್ರೀತಿಯಿಂದ ಕೊಡುತ್ತಾನೆ ಅಥವಾ ಅವನಾಗಿ ಕೊಡುತ್ತಾನೆ, ಇರಲಿ ಏನಂತೆ ಹಾಲಿನ ಸಾಲ ತೀರಿಸೋದಕ್ಕಾದೀತು ಅಂತ ಯೋಚನೆ ಮಾಡಿ ಮಲ್ಕೊಂಡ್ರೆ ಯಾತಕ್ಕೆ ಈ ತರ ಆಗ್ತಾ ಇದೆ? ಶುದ್ಧತೆ ಅಂದ್ರೆ ಅದು ನನ್ನದಲ್ಲ, ನನಗೇನು ಬೇಡ, ಪರಮಾತ್ಮ ಒಬ್ಬನಿಗೆ ಸಾಕು. ಪರಮಾತ್ಮ ಅಂದ್ರೆ ಯಾರು ಏನು ಅಂತ ಗೊತ್ತಿಲ್ಲದೆ ಇರೋದ್ರಿಂದಲೇನೆ ನಾವು ಅದು ಇದು ಬೇಕು ಅಂತ ಹೇಳ್ತಾ ಇದ್ದೇವೆ. ಅಸಲು ಗುಟ್ಟು ಇದೇನೆ, ಪರಮಾತ್ಮ ಸರ್ವಶಕ್ತ ಸರ್ವಜ್ಞ ಸರ್ವವ್ಯಾಪಿ ಪರಮ ಕರುಣಾಮಯ ಅಂತ ಹೇಳ್ತಕ್ಕಂತ ನಿತ್ಯ ಸತ್ಯ ನಮ್ಮ ಮನಸ್ಸಿಗೆ ಸರಿಯಾದ ರೀತಿಯಲ್ಲಿ ಅರ್ಥವಾಗಿಲ್ಲ. ಆದ್ರಿಂದ ಈ ಕ್ಷುದ್ರವಾದ ಎಲ್ಲ ವಿಚಾರಗಳನ್ನು ಕೂಡ ತಂದುಕೊಳ್ತೇವೆ ನಾವು. ನಮ್ಮ ಆಶ್ರಮದಲ್ಲಿ ಉದಾಹರಣೆಗೆ ಭಕ್ತಾದಿಗಳು ಎಷ್ಟೊಂದು ಕೊಡ್ತಾ ಇದ್ದಾರೆ, ಎಲ್ಲ ಆಶ್ರಮಗಳಲ್ಲೂ ಕೊಡ್ತಾ ಇದ್ದಾರೆ. ರಾಮಕೃಷ್ಣ ಆಶ್ರಮ ಅಂದ್ರೆ ಸಾಕಿವತ್ತು, ಆಗಲಿ ತಗೊಳ್ಳಿ ಅಂತ ಕೊಟ್ಬಿಡ್ತಾರೆ. ಇಲ್ಲಿ ಸ್ವಾಮಿ ಯತೀಶ್ವರ ಅನಂದಜಿ ಅಂತ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಪ್ರತಿ ಸೋಮವಾರ ನಮಗೆ ಬ್ರಹ್ಮಚಾರಿಗಳು ಸಾಧುಗಳೆಲ್ಲ ಸೇರಿ ಮಾತುಕತೆ ಆಗ್ತಾ ಇತ್ತು, ವಿಚಾರ ವಿನಿಮಯ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜರು ಒಂದು ಪ್ರಶ್ನೆ ಹಾಕ್ತಾರೆ. ರಾಜಯೋಗದಲ್ಲಿ ಅಪರಿಗ್ರಹ ಅಪರಿಗ್ರಹ ಅಂತ ಒಂದು ಶಬ್ದ ಬರ್ತಿದೆ, ಯಾರಿದ್ರೂ ಏನನ್ನು ಪರಿಗ್ರಹಿಸಬಾರದು ಅಂತ ಹೇಳ್ತಕ್ಕಂಥ ವ್ರತವನ್ನು ಆಚರಿಸಬೇಕು ಅಂತ ಯೋಗಿಯಾದವನು ಅಂತ ಬರೆದಿದೆ. ಆದರೆ ನಮ್ಮ ಆಶ್ರಮದಲ್ಲಿ ನಮ್ಮ ಭಕ್ತಾದಿಗಳು ತಂತಂದು ಕೊಡ್ತಾ ಇದ್ದಾರೆ, ನಾವು ಸ್ವೀಕರಿಸ್ತಾ ಇದ್ದೇವೆ, ನಾವು ಏನು ಅಪರಿಗ್ರಹ ಪರಿಪಾಲಿಸ್ತಾ ಇದ್ದೇವೆ ಇಲ್ಲಿ, ಇಲ್ಲಿ ನಾವು ಅಪರಿಗ್ರಹ ಪರಿಪಾಲಿಸೋದು ಹೇಗೆ ಉತ್ತರ ಕೊಡಿ ಅಂತ ಕೇಳಿದಾಗ ಸಾಧುಗಳು ಬ್ರಹ್ಮಚಾರಿಗಳು ಎಲ್ಲ ಗಪ್ಚಿಪ್, ಏನ್ ಮಾಡುದಂತ ಗೊತ್ತಿಲ್ಲ. ಹೌದಲ್ಲ, ಬರ್ತಾ ಇದೆ, ಎಲ್ಲ ತಗೊಳ್ತಾ ಇದ್ದೇವೆ. ಸ್ವಾಮಿ ಯತೀಶ್ವರಾಜಿ ಅವರು ಮತ್ತೂ ಕುಳಿತಿದ್ದಾರೆ, ಆಲೋಚನೆ ಮಾಡಿ ಹೇಳಿ ಹೇಳಿ ಅಂತ. ಬಹಳ ಹೊತ್ತು ಕುಳಿತರೂ ಕೂಡ ಯಾರಿಗೂ ಉತ್ತರ ಹೊಳಿದೆ ಇದ್ದಾಗ ಸ್ವಾಮಿ ಯತೀಶ್ವರಾಜಿ ಅವರು ಹೇಳ್ತಾರೆ, ನೋಡಿ ವಾಪಸ್ ಕೊಡಿ. ಅವರು ಕೊಡ್ಲಿ, ವಾಪಸ್ ಕೊಡಬೇಕು. ಒನ್ ವೇ ಟ್ರಾಫಿಕ್ ಬಹಳ ಅಪಾಯಕರ, ಟೂ ವೇ ಟ್ರಾಫಿಕ್. ಅವರು ಕೊಡಬೇಕು, ನಾವು ಪುನಃ ವಾಪಸ್ ಕೊಡಬೇಕು. ಹೇಗೆ? ಅವರು ಕೊಟ್ಟಂತಹ ವಸ್ತುಗಳನ್ನು ಕೂಡ ಬಡಬಗ್ಗರಿಗೆ ಹಂಚಬೇಕು, ಜೊತೆಯಲ್ಲಿ ಹೆಚ್ಚು ಜಪ ಧ್ಯಾನಗಳನ್ನು ಮಾಡಿ ಅದರ ಫಲವನ್ನು ಅವರಿಗೂ ಕೂಡ ಸ್ವಲ್ಪ ಕೊಡಬೇಕು. ಅವರಿಗೆ ಒಳ್ಳೆಯದಾಗಲಿ, ಅವರು ಕೂಡ ಆಧ್ಯಾತ್ಮಿಕವಾಗಿ ಮುಂದುವರಿಯೋದಕ್ಕೆ ಅನುಕೂಲವಾಗಲಿ ಅಂತ ಇರತಕ್ಕಂಥ ದೃಷ್ಟಿಯಿಂದ ನಿಮ್ಮ ತಪಶಕ್ತಿಯನ್ನು ಕೊಡಬೇಕು, ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ಕೊಡ. ಈ ರೀತಿಯಲ್ಲಿ ನಮ್ಮ ಅಪರಿಗ್ರಹ ವ್ರತವನ್ನು ಪರಿಪಾಲಿಸಿಕೊಂಡು ಬರಬೇಕು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಮಾತ್ರವೇ ನಾವು ಶುದ್ಧವಾಗಿರೋದಕ್ಕೆ ಸಾಧ್ಯ. ಅಂತರಂಗ ಶುದ್ಧಿಗಿಂತ ಶ್ರೇಷ್ಠವಾದ ಶಕ್ತಿ ಈ ಜಗತ್ತಿನಲ್ಲಿ ಇನ್ಯಾವುದೂ ಇಲ್ಲ. ಮೂರು ಲೋಕದಿಂದಲೂ ಕೂಡ ನನಗೆ ಮೂರು ಕಾಸಿನ ಕೆಲಸ ಇಲ್ಲ ಅಂತ ಹೇಳ್ತಕ್ಕಂಥ ದೃಢ ವಿಶ್ವಾಸ ಯಾವ ಹೃದಯದಲ್ಲಿ ಬರುತ್ತೋ ಅವನೇ ಧೀರ. ಅಂತಹ ಒಂದು ಅಪರೂಪವಾದಂತಹ ಶಕ್ತಿಯನ್ನು ಒದಗಿಸಿಕೊಡುತ್ತದೆ ಈ ಅಪರಿಗ್ರಹ ಹೃತ್ಪೂರ್ವಕವಾಗಿ ದಾನ ಧರ್ಮ. ಸನ್ಯಾಸಿಗಳಷ್ಟು ದೊಡ್ಡ ಸಮಾಜವಾದಿಗಳು ಇನ್ಯಾರೂ ಇಲ್ಲ ಅಂತ ಸ್ವಾಮಿ ವಿವೇಕಾನಂದ ಕಡೆ ಹೇಳ್ತಾರೆ. ಸನ್ಯಾಸಿಗಳಿಗೆ ಭಕ್ತಿಯಿಂದ ಎಲ್ಲರೂ ತಂದು ಕೊಡ್ತಾರೆ. ಅದೇ ಸನ್ಯಾಸಿಗಳು ಭಗವತ್ ಪ್ರೀತ್ಯರ್ಥವಾಗಿ ಮಾನವ ಕಲ್ಯಾಣವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾರ್ಯಾರು ಸಜ್ಜನರು ಮತ್ತು ಅಸಹಾಯಕರು ಇರ್ತಾರೋ, ವಿದ್ಯಾರ್ಥಿಗಳು ಇರ್ತಾರೋ, ಜ್ಞಾನ ಪಿಪಾಸುಗಳು ಇರ್ತಾರೋ, ಜಿಜ್ಞಾಸಿಗಳು ಇರ್ತಾರೋ, ಅವ್ರನ್ನೆಲ್ಲ ನೋಡಿಕೊಂಡು ತಾವು ತಾವಾಗಿಯೇ ಹೋಗಿ ಅದನ್ನೆಲ್ಲ ಕೊಟ್ಟು ಸೇವೆ ಮಾಡುತ್ತೆ. ಈ ಮೂಲಕ ಸಮಾಜ ಅಂತ ಹೇಳ್ತಕ್ಕಂಥದ್ದು ಹೆಚ್ಚು ಹೆಚ್ಚು ಶಾಂತಿ ಸಮೃದ್ಧ ತೃಪ್ತಿ ಭರಿತವಾಗಿರುತ್ತದೆ. ಭಗವಂತ ಇದ್ದಾನೆ ಅಂತ ಹೇಳ್ತಕ್ಕಂಥ ಒಂದು ದೃಢ ವಿಶ್ವಾಸ ಬರಬೇಕಾದ್ರೆ, ಜನಸಾಮಾನ್ಯರಲ್ಲಿ ಬರಬೇಕಾದ್ರೆ ಸನ್ಯಾಸಿಗಳ ಮೂಲಕ ಹೋಗಬೇಕದು. ಸನ್ಯಾಸಿ ಕೊಟ್ಟ ಅಂತ ಹೇಳಿದ್ರೆ ಅವನು ಸಾಕ್ಷಾತ್ ಪರಮಾತ್ಮನೆ ಕೊಟ್ಟ ಅಂತಲೇ ಅರ್ಥ. ಅವನು ಆ ಸನ್ಯಾಸಿಗೆ ಮತ್ತೆ ಯಾವುದೇ ಬಗೆಯಿಂದ ಕೂಡ ಮುಲಾಜಿಟ್ಕೊಳ್ಬೇಕಾಗಿಲ್ಲ. ಆದರೆ ಇತರ ವ್ಯಕ್ತಿಗಳು ಕೊಟ್ಟಾಗ ಮುಲಾಜಿಗೆ ಗುರಿಯಾಗುತ್ತಾರೆ. ಇವನು ಕೂಡ ಮುಲಾಜಿಟ್ಕೊಳ್ಬೇಕು ಅಂತ ನಿರೀಕ್ಷಿಸ್ತಾನೆ. ಅದೊಂದು ಬಗೆಯ ಸ್ವಭಾವ. ಯಾವಾಗ ಮುಲಾಜಿಲ್ಲದೇನೇನೆ ಆ ವ್ಯಕ್ತಿ ಪಡಿತಾನೋ ಅವನ ಆಧ್ಯಾತ್ಮಿಕ ವಿಕಾಸ ಕೂಡ ತನ್ಮೂಲಕ ಆಗ್ತಾ ಇರ್ತದೆ. ಬಂಧನ ಅಂತ ಹೇಳ್ತಕ್ಕಂಥದ್ದು ಬಹುಮಟ್ಟಿಗೆ ಕಡಿಮೆ ಆಗ್ತದೆ. ಈ ರೀತಿಯಲ್ಲಿ ಈ ಹಣ ಅಂತ ಹೇಳ್ತಕ್ಕಂಥದ್ದು, ಈ ಲೋಭ ಅಂತ ಹೇಳ್ತಕ್ಕಂಥದ್ದು ನಮ್ಮ ಎಲ್ಲ ಸನ್ಯಾಸಿ ವರ್ಗದಿಂದ ಮಠಗಳಿಂದ ಹೊರಟೋಗ್ತಿರ್ಬೇಕು. ಪ್ರತಿಯೊಂದು ಮಠವೂ ಕೂಡ ನಾಳೆ ಏನಪ್ಪ ಗತಿ ಅಂತ ಹೇಳ್ತಕ್ಕಂಥ ಸ್ಥಿತಿಗೆ ಬಂದ್ರೆ ಬಹಳ ಒಳ್ಳೇದು. ಅಷ್ಟರ ಮಟ್ಟಿಗೆ ಕೊಡಬೇಕು ಕೊಡಬೇಕು ಕೊಡಬೇಕು, ಕೊಡೋದಕ್ಕೇನು ಕೊರತೆ ಇಲ್ಲ. ಸಜ್ಜನರಿಗೆ ಕೊಡಬೇಕು, ಆ ಸಜ್ಜನರ ಸಂಖ್ಯೆಯನ್ನು ಹೆಚ್ಚಿಸಬೇಕು. ಈ ಮೂಲಕ ಶಾಂತಿ ತೃಪ್ತಿ ಸಮಾಧಾನಗಳನ್ನು ಜಗತ್ತಿನಲ್ಲಿ ವರ್ಧಿಸಬೇಕು. ಇದಕ್ಕೆ ಬೇಕಾದಂತಹ ಶಕ್ತಿಯನ್ನು ಶ್ರೀರಾಮಕೃಷ್ಣರು